2022-23 ಸಾಲಿನ ರಾಜ್ಯ ಮಟ್ಟದ ವಿಜ್ಞಾನಿ ಇಂಜಿನಿಯರ್ ಪ್ರಶಸ್ತಿ ಪ್ರದಾನ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸರ್ಕಾರದಿಂದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರ 113ನೇ ವರ್ಷದ ಜನ್ಮದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ವಿಶ್ವ ಪ್ರವಾಸೋದ್ಯಮ ದಿವಸದ ಸಂದರ್ಭದಲ್ಲಿ ಕೃಷಿ ಪ್ರವಾಸೋದ್ಯಮದ ಮಹತ್ವ ಕುರಿತು ಹಾಸನದ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಡಾ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಆತ್ಮೀಯ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶ್ವ ಪ್ರವಾಸೋದ್ಯಮ ದಿವಸದ ಸಂದರ್ಭದಲ್ಲಿ ಕೃಷಿ ಪ್ರವಾಸೋದ್ಯಮದ ಮಹತ್ವವನ್ನು ಕುರಿತು ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ಸೆಪ್ಟೆಂಬರ್ ತಿಂಗಳ 27ನೇ ತಾರೀಕನ್ನು ಪ್ರತಿ ವರ್ಷವೂ ಕೂಡ ವಿಶ್ವ ಪ್ರವಾಸೋದ್ಯಮ ದಿವಸ ಅಂತ ಹೇಳಿ ಆಚರಣೆಯನ್ನು ಮಾಡಲಾಗುತ್ತೆ. ಇವತ್ತು ಪ್ರವಾಸೋದ್ಯಮ ಅನ್ನುವಂಥದ್ದು ಕೇವಲ ಪ್ರವಾಸಕ್ಕೆ, ಜನಪ್ರಿಯ ತಾಣಗಳಿಗೆ ಮತ್ತು ಯಾವುದೋ ಒಂದು ಮಾನ್ಯುಮೆಂಟ್ಸ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇವತ್ತು ತನ್ನ ಕೈಯನ್ನು ಚಾಚಿಕೊಂಡು ಎಲ್ಲ ಒಂದು ಉದ್ಯಮಗಳನ್ನು ಕೂಡ ಈ ಪ್ರವಾಸೋದ್ಯಮ ಅನ್ನುವಂಥದ್ದು ಮುಟ್ತಾ ಇದೆ. ಎಲ್ಲ ಒಂದು ಉದ್ಯಮಗಳಲ್ಲಿ ಮತ್ತು ವಿಭಾಗಗಳಲ್ಲಿಯೂ ಕೂಡ ಹೊಸದಾಗಿ ಪ್ರವಾಸೋದ್ಯಮ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಇದರಿಂದ ಕೃಷಿ ಏನು ಹೊರತಾಗಿಲ್ಲ, ಕೃಷಿಯಲ್ಲಿಯೂ ಕೂಡ ಇವತ್ತು ಪ್ರವಾಸೋದ್ಯಮವನ್ನು ನಾವು ಕಾಣಬಹುದು. ಈ ಕೃಷಿಯಲ್ಲಿನ ಪ್ರವಾಸೋದ್ಯಮ ಏನಿದೆಯೋ, ಕೃಷಿಕರೇ ಇದರ ರಾಯಭಾರಿಗಳಾಗಿ ಇರ್ತಾರೆ, ಕೃಷಿಕರೇ ಇದನ್ನು ಪ್ರಾರಂಭವನ್ನು ಮಾಡುವಂಥದ್ದು ಕೂಡ ಹೌದು. ಇವತ್ತಿನ ದಿನಮಾನದಲ್ಲಿ ಈ ಕೃಷಿ ಪ್ರವಾಸೋದ್ಯಮ ಅನ್ನುವಂಥದ್ದು ಹೆಚ್ಚು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ನಗರಗಳು ದೊಡ್ಡ ದೊಡ್ಡದಾಗಿ ಬೆಳೆದಂತೆಲ್ಲ ಇವತ್ತು ಗ್ರಾಮೀಣ ಭಾಗಗಳತ್ತ ಜನರು ತಿರುಗಿ ನೋಡ್ತಾ ಇದ್ದಾರೆ. ಅಲ್ಲಿ ನಮಗೆ ಕಾಣ್ತಾ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿ ಕೃಷಿ ಅನ್ನುವಂಥದ್ದು. ಹಾಗಾಗಿ ಕೃಷಿ ಪ್ರವಾಸೋದ್ಯಮ ಇವತ್ತು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ಕೃಷಿ ಪ್ರವಾಸೋದ್ಯಮ ಅಂತ ಅಂದರೆ ಏನು, ಯಾರೆಲ್ಲ ಇದನ್ನ ಮಾಡಬಹುದು, ಕೃಷಿ ಪ್ರವಾಸೋದ್ಯಮವನ್ನು ಪ್ರಾರಂಭವನ್ನು ಮಾಡತಕ್ಕಂಥದ್ದು ಹೇಗೆ, ಏನೆಲ್ಲ ಮೂಲಭೂತ ಸೌಕರ್ಯಗಳು ಇದಕ್ಕೆ ಅಗತ್ಯ ಇದೆ, ಇದರ ಜೊತೆಗೆ ಇಲಾಖೆಗಳಿಂದ ಕೃಷಿ ಪ್ರವಾಸೋದ್ಯಮವನ್ನು ಮಾಡಲಿಕ್ಕೆ ಏನೆಲ್ಲ ಅನುಕೂಲಗಳು ಮತ್ತು ಯೋಜನೆಗಳು ಇದ್ದಾವೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ ತಿಪ್ಪೇಸ್ವಾಮಿ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಈ ಪ್ರವಾಸೋದ್ಯಮ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಹೆಚ್ಚಾಗಿ ಕೇಳಿರ್ತೀವಿ, ಅನೇಕ ಪ್ರವಾಸಗಳನ್ನು ಕೂಡ ಮಾಡಿರ್ತೀವಿ. ತಾವು ಇಲಾಖೆಯ ವತಿಯಿಂದ ಪ್ರವಾಸೋದ್ಯಮ ಅನ್ನೋದಕ್ಕೆ ಏನು ವ್ಯಾಖ್ಯಾನವನ್ನು ನೀಡ್ತೀರಿ? ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ನಾನು ಈಗಾಗಲೇ ತಮಗೆ ತಿಳಿಸಿದಂಗೆ ಜಗತ್ತಿನಲ್ಲೇ ನಡೆಯುವಂತಹ ಎರಡು ಅತಿ ದೊಡ್ಡ ಉದ್ದಿಮೆಗಳಲ್ಲಿ ಇದು ಒಂದು ಅಂತ. ಹೌದು. ಮೊದಲನೇದಾಗಿ ತೈಲೋದ್ಯಮ ಅಂತ, ಎರಡನೇದು ಪ್ರವಾಸೋದ್ಯಮ. ಇವೆರಡೂ ದೇಶದ ಆರ್ಥಿಕ ಅಭಿವೃದ್ಧಿಗೆ ಜಿಡಿಪಿಗೆ ಕೊಡುವಂತಕ್ಕಂಥ ಅತಿ ಹೆಚ್ಚು ದೊಡ್ಡ ಇಲಾಖೆಗಳು. ಈ ಪ್ರವಾಸೋದ್ಯಮ ಇಲಾಖೆ ತಮಗೆ ಗೊತ್ತಿದೆ, ಆ ಪ್ರವಾಸ ಮತ್ತು ಉದ್ಯಮ, ಯಾರು ಪ್ರವಾಸಿಗರು ಬರ್ತಾರೆ, ಆ ಪ್ರವಾಸಕ್ಕೆ ಬಂದಾಗ ಅವರು ಯಾವ ಯಾವ ಚಟುವಟಿಕೆಗಳಲ್ಲಿ ತೊಡಕೊಂಡಿರ್ತಾರೆ ಮತ್ತು ಯಾವ ಯಾವ ಪ್ರವಾಸಿ ತಾಣಗಳಿಗೆ ಹೋಗ್ತಾರೆ, ಅವರು ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಾರೆ, ಅವರು ಎಲ್ಲಿ ಭಾಗಿಯಾಗ್ತಾರೆ, ಯಾವಾಗ ಹೋಗ್ತಾರೆ, ಇವೆಲ್ಲ ಅದರ ಕಾರ್ಯಚಟುವಟಿಕೆಗಳನ್ನು ಒಳಗೊಂಡಿರುವಂತಕ್ಕಂಥ ಒಂದು ದೊಡ್ಡ ಉದ್ಯಮ. ಅಂದರೆ ಇದು ಯಾವುದೇ ಸದ್ದು ಗದ್ದಲವಿಲ್ಲದೆ ನಡೆಯುವಂತಹ ಜಗತ್ತಿನ ಅತಿ ದೊಡ್ಡ ಉದ್ಯಮ ಅಂದರೆ ಪ್ರವಾಸೋದ್ಯಮ. ಇದರಲ್ಲಿ ಟೂರ್ ಆಪರೇಟರ್ಸ್ ಇರ್ಬೋದು, ಮಾನ್ಯುಮೆಂಟ್ಸ್ ಇರ್ಬೋದು, ಗೈಡ್ಸ್ ಇರ್ಬೋದು, ತಮಗೆ ಗೊತ್ತಿದ್ದಂಗೆ ರಸ್ತೆಗಳಿರ್ಬೋದು, ಮೂಲಭೂತ ಸೌಕರ್ಯಗಳಿರ್ಬೋದು, ಹೋಟೆಲ್ ಇರ್ಬೋದು, ಇತರೆ ಮಾಲ್ಗಳಿರ್ಬೋದು, ಹೀಗೆ ಒಂದಕ್ಕೊಂದು ಬೆಸಿಗೆಯನ್ನ ಬೆಸೆಯುವಂತಕ್ಕಂಥ ಒಂದು ದೊಡ್ಡ ಉದ್ಯಮ ಒಂದು ಪ್ರವಾಸೋದ್ಯಮ. ಯಾರೇ ಪ್ರವಾಸಿಗ ತನ್ನ ದಿನದ 24 ಗಂಟೆಗಳ ಕಾಲ ತನ್ನ ವಾಸಸ್ಥಳವನ್ನು ಬಿಟ್ಟು ಇತರೆ ಯಾವುದೇ ತಾಣಗಳಿಗೆ ಹೋದಾಗ ಉದ್ದೇಶ ಯಾವುದೇ ಆಗಿರಲಿ, ಆರೋಗ್ಯ ಇರಲಿ ಅಥವಾ ಕ್ರೀಡೆ ಇರಲಿ, ಶೈಕ್ಷಣಿಕ ಇರಲಿ, ಪ್ರವಾಸ ಇರಲಿ, ಧಾರ್ಮಿಕ ಇರಲಿ, ಇತರೆ ಯಾವುದೇ ಉದ್ದೇಶ ಇದ್ರೂ ಕೂಡ ನಾವು ಅವನ್ನ ಪ್ರವಾಸಿಗ ಅಂತಲೇ ನಾವು ತಿಳ್ಕೊಳ್ತೀವಿ. ಹೌದು, ಹಾಗಾಗಿ ಇದು ಒಂದು ಪ್ರವಾಸೋದ್ಯಮ ಅಂತ ನಾವು ಕರಿತಿದ್ದೀವಿ. ಪ್ರವಾಸೋದ್ಯಮದಲ್ಲಿ ಎಷ್ಟು ವಿಧಗಳನ್ನು ಈ ತರ ಕಾಣಬಹುದು ಅಂತೇಳಿ? ಬಹುತೇಕ ಜನಗಳಿಗೆ ಪ್ರವಾಸ ಅಂತ ಹೇಳಿದ್ರೆ ಬರೀ ಐತಿಹಾಸಿಕ ಸ್ಮಾರಕಗಳಿಗೆ, ಉದಾಹರಣೆಗೆ ಹಾಸನ ಜಿಲ್ಲೆಯಲ್ಲಿ ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ ಬಿಟ್ಬಿಟ್ರೆ ಬೇರೆ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಸೊ ಅನೇಕ ಪ್ರವಾಸಿಯ ತಾಣಗಳು, ಪ್ರವಾಸಿಯ ವಿಧಗಳು, ಪ್ರವಾಸಿಯ ಯೋಜನೆಗಳು ನಮ್ಮ ಇಲಾಖೆಯಲ್ಲಿ ಲಭ್ಯವಿದೆ. ಧಾರ್ಮಿಕ ಪ್ರವಾಸೋದ್ಯಮ ಇರ್ಬೋದು, ಸಾಹಸ ಪ್ರವಾಸೋದ್ಯಮ ಇರ್ಬೋದು, ಚಾರಣ ಇರ್ಬೋದು, ಜಲಸಾಹಸ ಕ್ರೀಡೆಗಳಾಗಿರ್ಬೋದು, ಮತ್ತೆ ನಮ್ಮ ಉತ್ಸವಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು. ಸೊ ಈಗ ಅನೇಕ ವಿಧಗಳಲ್ಲಿ ನಾವು ಪ್ರವಾಸಿಗರನ್ನ ಗುರುತಿಸ್ತಿದ್ದೀವಿ. ಬೇರೆ ದೇಶದವರು ಇಲ್ಲಿಂದ ಯಾವುದಾದ್ರೂ ಒಂದು ಉದ್ದೇಶ ಇಟ್ಕೊಂಡು ಬಂದ್ರೆ, ಕ್ರೀಡೆಗಳಿಗೆ ಬಂದ್ರೆ, ಅದು ಕೂಡ ನಾವು ಪ್ರವಾಸೋದ್ಯಮ ವ್ಯಾಪ್ತಿಗೆ ನಾವು ತರ್ತೀವಿ. ಗ್ರಾಮೀಣ ಕ್ರೀಡೆಗಳಿರ್ಬೋದು, ನಗರ ಕ್ರೀಡೆಗಳಿರ್ಬೋದು, ಮನೋರಂಜನೆ ಇರ್ಬೋದು, ಪರಿಸರ ಇರ್ಬೋದು, ನೌಕಾಯಾನ ಇರ್ಬೋದು. ಇನ್ನು ಬಹಳ ಮುಖ್ಯವಾಗಿ ಈ ರಸ್ತೆಯಲ್ಲಿ ಅನೇಕ ಜನಗಳು ಇತ್ತೀಚೆಗೆ ಪ್ರವಾಸಿಗರನ್ನು ಆಕರ್ಷಣೀಯ ಕೇಂದ್ರಗಳನ್ನಾಗಿ ಮಾಡಿಕೊಳ್ಳಿರುವಂತಕ್ಕಂಥ ಮಾನವ ನಿರ್ಮಿತ ಸ್ಮಾರಕಗಳು ಇರ್ಬೋದು. ಸೊ ಈ ರೀತಿಯಾಗಿ ವಿಶೇಷವಾಗಿ ಪ್ರವಾಸೋದ್ಯಮದಲ್ಲಿ ಅನೇಕ ಯೋಜನೆಗಳು ನಮ್ಮಲ್ಲಿ ಇದಾವೆ, ಪ್ರವಾಸೋದ್ಯಮ ವಿಧಗಳು ಕೂಡ ಇದಾವೆ. ಈ ಕೃಷಿ ಪ್ರವಾಸೋದ್ಯಮ ಅನ್ನುವಂಥದ್ದು ಕೂಡ ಇವತ್ತು ಹೆಚ್ಚು ಜನರನ್ನು ತಲುಪ್ತಾ ಇರತಕ್ಕಂಥದ್ದು, ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಕೃಷಿ ಪ್ರವಾಸೋದ್ಯಮ ಅಂತ ಅಂದ್ರೆ ಏನು ಸರ್? ಬಹಳ ಮುಖ್ಯವಾದಂಥ ಅಂಶ, ತಮಗೆ ಗೊತ್ತಿದ್ದ ಹಾಗೆ ಕೃಷಿ ಪ್ರವಾಸೋದ್ಯಮ ಅಂತ ಹೇಳಿದ್ರೆ ತಮ್ಮ ಜಮೀನು ಅಥವಾ ತಮ್ಮ ಕೃಷಿಯ ಚಟುವಟಿಕೆಗಳನ್ನು ಒಳಗೊಂಡಿರುವಂತಹ ತಾಕು, ಆ ಪ್ರದೇಶಕ್ಕೆ ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂತಕ್ಕಂಥ, ಹಾಗೂ ರೈತರು ಮತ್ತು ಗ್ರಾಮೀಣ ಬದುಕಿನ ಸೊಗಡನ್ನ, ಅವರ ಚಟುವಟಿಕೆಗಳನ್ನ ಪ್ರವಾಸಿಗರಿಗೆ ಪರಿಚಯಿಸಿ ಮಾಡಿಕೊಡುವಂತಕ್ಕಂಥ ಒಂದು ಸ್ಥಾನವೇ ಅದು ಕೃಷಿ ಪ್ರವಾಸೋದ್ಯಮ ಅಂತ ಕರಿತೀವಿ. ಬಹಳ ಮುಖ್ಯವಾಗಿ ಅವರ ಚಟುವಟಿಕೆಗಳನ್ನು, ಕೃಷಿಯ ಚಟುವಟಿಕೆಗಳಿಗೆ ಬಂದಂಥ ಪ್ರವಾಸಿಗರಿಗೆ ಅನಾವರಣ ಮಾಡಿಕೊಳ್ಳುವ ಮೂಲಕ ಅಲ್ಲಿರುವಂತಹ ನೈಜ ಬದುಕಿನ ಚಿತ್ರಣವನ್ನ ಜನಗಳಿಗೆ ನಿಜವಾಗ್ಲೂ ಪ್ರಾಕ್ಟಿಕಲ್ ಅಂತ ಕರಿತೀವಲ್ಲ, ಪ್ರಾಯೋಗಿಕವಾಗಿ ತೋರಿಸುವಂತಕ್ಕಂಥ ಒಂದು ಓಪನ್ ಪ್ರಯೋಗಶಾಲೆ, ಅದು ಓಪನ್ ಪ್ರಯೋಗಶಾಲೆ ಅಂತ ನಾವು ಕರಿತೀವಿ. ಅದನ್ನೇ ನಾವು ಈ ಕೃಷಿ ಪ್ರವಾಸೋದ್ಯಮ ಅಂತ ಕರೆಯೋದು. ಸೊ ತಮಗೆ ಗೊತ್ತಿದ್ದಾಗೆ ಅತ್ಯಂತ ಭಾರತದ ಮುಖ್ಯ ಕಸುಬು ಇಲ್ಲಿ ಕೃಷಿ, ಕೃಷಿ ರೈತನೇ ಅದರ ಬೆನ್ನೆಲುಬು ಅಂತ ನಾವು ಕರಿತೀವಿ. ಕೃಷಿ ಪ್ರಧಾನವಾಗಿರುವಂತಕ್ಕಂಥ ಈ ರಾಷ್ಟ್ರದಲ್ಲಿ ಬಹುತೇಕ ಜನ ಕೃಷಿಯನ್ನೇ ಅವಲಂಬಿಸಿಕೊಂಡಿರ್ತಾರೆ. ಬಹುತೇಕ ಯಾರಾದರೂ ಪ್ರಶ್ನೆ ಕೇಳಿ ಜನರಲ್ಲಿ ಕೇಳಿಸಿದ್ರೆ ರಜೆ ಇಲ್ಲದ ಉದ್ಯೋಗ ಯಾವುದು ಅಂತ ಕೇಳಿದ್ರೆ ಕೃಷಿ. ಕೃಷಿ ದಿನದ 24 ಗಂಟೆ ರೈತ ತನ್ನ ದೇಶಕ್ಕೋಸ್ಕರ ದುಡಿತಾ ಇರುವಂತಕ್ಕಂಥದ್ದನ್ನ ನಾವು ದಿನನಿತ್ಯ ಕಾಣ್ತೀವಿ. ಪ್ರಾಣಿ ಸಾಕಣೆಯಿಂದ ಹಿಡಿದು ಬೆಳಿಗ್ಗೆ 4 ಗಂಟೆಗೆ ಕೋಳಿ ಕೂಗಿದಾಗ ಎದ್ದಾಗ್ಲಿಂದ ಹಿಡಿದು ರಾತ್ರಿ ಮತ್ತೆ ಅವನು ಮಲಗುವವರು ಕೂಡ ಒಂದಲ್ಲ ಒಂದು ಕಾರ್ಯಚಟುವಟಿಕೆಗಳಲ್ಲಿ ತೊಡಕೊಂಡಿರುವಂತಕ್ಕಂಥ ಒಂದು ಫ್ಯಾಕ್ಟ್ರಿ ತರನ ದುಡಿಯುವಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಕೃಷಿ ಕ್ಷೇತ್ರವನ್ನ ನಾವು ಇವತ್ತು ಒಂದು ಸೇವಾ ವಲಯವನ್ನಾಗಿ ಪರಿಗಣಿಸಿ ಸರ್ಕಾರ ವಿಶೇಷವಾಗಿ ಈ ಕೃಷಿ ಪ್ರವಾಸೋದ್ಯಮ ಅನ್ನುವಂತಕ್ಕಂಥ ಒಂದು ವಲಯವನ್ನ ಸ್ಥಾಪನೆ ಮಾಡಿ ಇದರಲ್ಲಿ ರೈತರನ್ನ ಪ್ರವಾಸಿಗರನ್ನ ಇನ್ವಾಲ್ವ್ಮೆಂಟ್ ಮಾಡಿ ಆ ಮೂಲಕ ರೈತರಿಗೆ ರೈತರು ಬೆಳೆದಿರುವಂತಕ್ಕಂಥ ಪದಾರ್ಥಗಳಿಗೆ ಒಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿ ಆ ಮೂಲಕ ನಮ್ಮ ದೇಶದ ಪರಂಪರೆಯನ್ನ, ನಮ್ಮ ದೇಶದ ಸಂಸ್ಕೃತಿಯನ್ನ, ನಮ್ಮ ದೇಶದ ಕೃಷಿ ಪರಂಪರೆಯನ್ನ ಜನಗಳಿಗೆ ತಲುಪಿಸುವಂತಕ್ಕಂಥ ಒಂದು ಕಾರ್ಯಕ್ರಮ ಇದು, ಒಂದು ಕೃಷಿ ಪ್ರವಾಸೋದ್ಯಮ ಅಂತ ನಾವು ಕರಿತೀವಿ. ಬಹುತೇಕ ತಮಗೆ ತಿಳಿದಿದೆ ಇವತ್ತು ನಾವು ದೊಡ್ಡ ದೊಡ್ಡ ನಗರಗಳಿಗೆ ಹೋದ್ರೆ ಬದನೆಕಾಯಿ ಹೆಂಗ್ ಬೆಳೀತಾರೆ ಅನ್ನೋದು ಅವ್ರಿಗೆ ಐಡಿಯಾ ಇಲ್ಲ, ಗೊತ್ತಿಲ್ಲ. ಟೊಮೆಟೊ ಹಣ್ಣು ಹೆಂಗ್ ಬೆಳೀತಾರೆ, ಇದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ, ಎಲ್ಲಿಂದ ಅಂತ ಬರುತ್ತೆ ಗೊತ್ತಿಲ್ಲ, ಎಷ್ಟು ತಿಂಗಳು ಬೆಳೀತಾರೆ ಅಂತ ಗೊತ್ತಿಲ್ಲ. ಸೊ ಅವರು ಎಲ್ಲವನ್ನೂ ಕೂಡ ಇವತ್ತು ಮೀಡಿಯಾದಲ್ಲೇ ನೋಡಿ, ಮಾಲ್ಗಳಲ್ಲೇ ನೋಡಿ ತೆಗೆದುಕೊಂಡು ಬರೋ ಪರಿಸ್ಥಿತಿಯಿಂದ ಅದ್ರ ಹಿಂದೆ ಶ್ರಮ ಎಷ್ಟಿದೆ, ಹೇಗೆ ಬೆಳೀತಾರೆ, ಎಷ್ಟು ದಿನಕ್ಕೆ ಯಾವ ಬೆಳೆ ಬರುತ್ತೆ, ಯಾವ್ದನ್ನ ತಿಂದ್ರೆ ಏನು ಆರೋಗ್ಯವಾಗುತ್ತೆ. ಸೊ ಇವ್ಯಾವು ಕೂಡ ಜನಗಳಿಂದ ದೂರವಾಗ್ತಿರುವಂತಹ ಈ ಸಂದರ್ಭದಲ್ಲಿ ಕೃಷಿ ಪ್ರವಾಸೋದ್ಯಮಕ್ಕೆ ಪ್ರವಾಸೋದ್ಯಮ ನೀತಿ ಅನ್ವಯ ಹೆಚ್ಚು ಒತ್ತು ಕೊಟ್ಟಿರುವುದರಿಂದ ರೈತರು ಇದರ ಲಾಭಗಳನ್ನು ಹೆಚ್ಚು ಪಡ್ಕೊಳ್ಳೋದು ಒಳ್ಳೇದು. ಬಹುತೇಕ ಜನಗಳಿಗೆ ಒಂದು ಕೃಷಿ ಪ್ರವಾಸೋದ್ಯಮ ಅನ್ನುವಂತಕ್ಕಂಥದ್ದು ಇದೆ ಅನ್ನುವಂತಕ್ಕಂಥದ್ದೇ ಮಾಹಿತಿ ಇಲ್ಲ. ಮಾಹಿತಿ ಕೊರತೆಯಿಂದಲೂ ಕೂಡ ನಾವು ಈ ಸೇವಾ ವಲಯವನ್ನು ಇನ್ನೂ ವಿಸ್ತರಿಸಲಿಕ್ಕೆ ಸಾಧ್ಯವಾಗಿಲ್ಲ. ಈ ಕೃಷಿ ಪ್ರವಾಸೋದ್ಯಮ ಅನ್ನುವಂಥದ್ದು ಯಾಕೆ ಇವತ್ತು ಇಷ್ಟೊಂದು ಮಹತ್ವವನ್ನು ಪಡೆದುಕೊಳ್ತಾ ಇದೆ ನೋಡಿ, ಬಹಳ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಮತ್ತು ಸರ್. ಯಾಕಂತ ಹೇಳಿದ್ರೆ ಬಹುತೇಕ ಹಳ್ಳಿಗಳು ಇವತ್ತು ಖಾಲಿ ಆಗ್ತದೆ. ನಾನು ಕೂಡ ಹಳ್ಳಿನಲ್ಲಿ ಹುಟ್ಟಿರುವನು, ನೀವು ಕೂಡ ಹಳ್ಳಿಯಲ್ಲಿ ಹುಟ್ಟಿರುವನು. ಉದಾಹರಣೆ ನಮ್ಮ ಹಳ್ಳಿಯನ್ನೇ ನಾವು ತೆಗೆದುಕೊಂಡ್ರೆ 50% ಜನ ಇವತ್ತು ಬೆಂಗಳೂರು ನಗರದಲ್ಲಿ ಇತರೆ ನಗರಗಳಲ್ಲಿ ವಲಸೆ ಹೋಗಿದ್ದಾರೆ. ಅಂದ್ರೆ ಹಳ್ಳಿಗಳನ್ನು ಬಿಟ್ಟಿದ್ದಾರೆ, ಹಳ್ಳಿಗಳಲ್ಲಿ ಬಿಟ್ಟಿದ್ದಾರೆ. ಹಳ್ಳಿಗಳನ್ನೇ ತೊರೆಯುವಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಕಾಣ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ಅವರು ಸಾಂಪ್ರದಾಯಿಕ ಪದ್ಧತಿ, ಏನ್ ಟ್ರೆಡಿಷನಲ್ ಅಗ್ರಿಕಲ್ಚರ್ ಅಂತ ಕರಿತೀವಿ, ಹಿಂದಿನಿಂದ ಮಾಡಿಕೊಂಡಿರೋ ಪದ್ಧತಿಗಳನ್ನೇ ಅವರು ಮುಂದುವರಿಸಿಕೊಂಡು ಬಂದು ಕೃಷಿಯಲ್ಲಿ ಏನೂ ಕೂಡ ಲಾಭ ಇಲ್ಲ, ಕೃಷಿಯಿಂದ ಮಾಡಿದ್ರೆ ಸಮಸ್ಯೆ ಆಗ್ತಾ ಇದೆ, ಬೆಂಬಲ ಬೆಲೆ ಸಿಗ್ದಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ವಿದ್ಯುತ್ ಇಲ್ಲ, ಮೂಲಭೂತ ಸೌಲಭ್ಯಗಳಿಲ್ಲ, ಸರ್ಕಾರದಿಲ್ಲ, ಏನೋ ಸುಮ್ಮನೆ ಅವರು ಹೇಳ್ತಾರೆ. ಬಹಳ ಪ್ರಮುಖವಾಗಿ ಸರ್ಕಾರ ಎಷ್ಟು ಸವಲತ್ತುಗಳನ್ನು ಕೊಟ್ಟರು ಕೂಡ ಅದನ್ನು ವೈಜ್ಞಾನಿಕವಾಗಿ ನಾವು ಅವುಗಳನ್ನು ಅಡಾಪ್ಟ್ ಮಾಡಿಕೊಂಡು ಹೇಗೆ ಕೃಷಿಯನ್ನು ನಾವು ಮಾಡ್ಬೋದು ಅನ್ನುವಂಥಕ್ಕಂಥ ಒಂದು ಐಡಿಯಾ ಅವ್ರಿಗೆ ಇಲ್ಲ. ಸೊ ಇದನ್ನು ತಲುಪಿಸುವಂಥ ಪ್ರಯತ್ನವನ್ನು ಬರೀ ಪ್ರವಾಸೋದ್ಯಮ ಇಲಾಖೆ ಒಂದೇ ಮಾಡ್ತಾ ಇಲ್ಲ, ಎಲ್ಲ ಇಲಾಖೆಗಳು ಮಾಡ್ತಾ ಇದ್ದಾವೆ. ಉದಾಹರಣೆಗೆ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಎಲ್ಲ ಸಹಾಯಧನಗಳನ್ನು ಸಬ್ಸಿಡಿಗಳನ್ನು ಕೊಡುವ ಮೂಲಕ ರೈತರುಗಳನ್ನು ಉತ್ತೇಜನ ಮಾಡುವ ಮೂಲಕ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಇಸ್ರೇಲ್ ಮಾದರಿ ಅಂತ ನಾವು ಕರಿತೀವಿ, ಬೇರೆ ಇನ್ನೊಂದು ಚೀನಾ ಮಾದರಿ ಅಂತ ಕರಿತೀವಿ. ಎಲ್ಲ ಮಾದರಿಗಳನ್ನು ರೈತ ಅಳವಡಿಸಿಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಈ ವಲಸೆ ಹೋಗಿರುವಂತಕ್ಕಂಥ ಜನಗಳನ್ನು ಮತ್ತೆ ಪುನಃ ಅವ್ರಿಗೆ ಕೃಷಿಗೆ ನಾವು ತರಬಹುದು. ಇವತ್ತು ನಾವು ತೋಡಿದಿರಿ, ರಾಗಿ ಬೆಲೆ ಎಷ್ಟಿದೆ, ಅಕ್ಕಿ ಬೆಲೆ ಎಷ್ಟಿದೆ. ಸೊ ಇವೆಲ್ಲ ಯಾಕೆ ಗಗನಕ್ಕೆ ಹೋಗ್ತದ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇರೋದೇ ಇದಕ್ಕೆ ಕಾರಣ. ಸೊ ಹಾಗಾಗಿ ನಾವು ಎಲ್ಲರನ್ನೂ ಕೂಡ ಈ ಬಗ್ಗೆ ಅರಿವನ್ನು ಮೂಡಿಸಿ ಸರ್ಕಾರ ಸಿಗುವಂತಹ ಸಹಾಯಧನಗಳನ್ನು ಸವಲತ್ತುಗಳನ್ನು ಉಪಯೋಗಿಸಿಕೊಂಡು ಮತ್ತೆ ಕೃಷಿಗೆ ಪೂರಕವಾದ ಚಟುವಟಿಕೆಗಳನ್ನು ಆರಂಭಿಸುವ ಮೂಲಕ ನಾವು ಸದೃಢವಾದ ದೇಶವನ್ನು, ಸದೃಢವಾದ ಆರೋಗ್ಯವನ್ನು, ಸದೃಢವಾದ ಒಂದು ಆರ್ಥಿಕ ಇದನ್ನ ನಾವು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೀವು ಪೇಟೆಗೆ ಹೋಗೋದು ಕೇಳಿ, ನೀವು ಯಾರನ್ನಾದ್ರೂ ಕೇಳಿ, ನಮ್ಮ ಸಂಬಂಧಿಗಳು, ನಿಮ್ಮ ಸಂಬಂಧಿಗಳು ಇರ್ಬೋದು ಅಂತ, ನಿಮ್ ರಿಲೇಷನ್ ಎಲ್ಲಿದ್ದಾರೆ ಅಂತ ಕೇಳಿ, ಅವ್ರು ಇನ್ನೊಂದು ನಗರದ ಹೆಸರು ಹೇಳ್ತಾರೆ. ನಮ್ಮ ರಿಲೇಷನ್ ಹಳ್ಳಿನಲ್ಲಿ ಇದಾರೆ ಅಂತ ಯಾರು ಹೇಳ್ತಾ ಇಲ್ಲ, ಯಾರು ಹೇಳಲ್ಲ. ನನ್ನ ಮುಂಬೈಯಲ್ಲಿದ್ದಾರೆ, ಅಮೆರಿಕದಲ್ಲಿದ್ದಾರೆ ನನ್ನ ಮಗಳು ಅಂತ ಹೇಳ್ತಾರೆ ವಿನಃ. ಸೊ ಇಂಥ ಹಳ್ಳಿನಲ್ಲಿದ್ದಾರೆ ಅಂತ ಯಾರು ಹಳ್ಳಿ ಹೆಸರು ಹೇಳದೇ ಇರುವಂತಕ್ಕಂಥ ಪರಿಸ್ಥಿತಿಗೆ ಇವತ್ತು ನಾವು ಬರ್ತಾ ಇದ್ದೇವೆ. ಹಾಗಾಗಿ ಇವತ್ತು ಈ ಕೃಷಿ ಪ್ರವಾಸೋದ್ಯಮ ಅನ್ನುವಂಥದ್ದು ಹೆಚ್ಚು ಮಹತ್ವ ಕೊಟ್ಟಿದೆ. ಇದರಲ್ಲೂ ಕೂಡ ಕೋಟ್ಯಾಧಿಪತಿಗಳಿದ್ದಾರೆ, ಸಾವಿರಾರು ಜನಗಳಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಈಗಲೂ ಕೂಡ ಕೃಷಿ ಪ್ರವಾಸೋದ್ಯಮಕ್ಕೆ ಕೃಷಿಗೆ ಹೆಚ್ಚು ಉತ್ತೇಜನ ಇದೆ ನಮ್ಮ ದೇಶದಲ್ಲಿ. ಡಚ್ಚರು, ಫ್ರೆಂಚರು, ಯುರೋಪಿಯನ್ನರು, ಪೋರ್ಚುಗೀಸರು ಎಲ್ಲರೂ ಬಂದು ಹೋದ್ಮೇಲೂ ಕೂಡ ನಮ್ಮಲ್ಲಿ ಇನ್ನೂ ಅನೇಕ ಸಂಪನ್ಮೂಲಗಳು ಜೀವಂತವಾಗಿದ್ದಾವೆ. ಆ ಸಂಪನ್ಮೂಲಗಳನ್ನು ಬಳಸಿಕೊಂಡು, ಸರ್ಕಾರದ ಸವಲತ್ತುಗಳನ್ನು ಬಳಸಿಕೊಂಡು ಹೇಗೆ ನಾವು ಮಾರ್ಕೆಟಿಂಗ್ ಮಾಡಬಹುದು ಅನ್ನುವಂತಕ್ಕಂಥದ್ದೇ ಕೃಷಿ ಪ್ರವಾಸೋದ್ಯಮ. ಕೃಷಿ ಪ್ರವಾಸೋದ್ಯಮ ಅಂದ ತಕ್ಷಣ ಎಲ್ಲಾ ಕೃಷಿಕರು ಕೂಡ ಈ ಒಂದು ಕೃಷಿ ಪ್ರವಾಸೋದ್ಯಮವನ್ನು ಮಾಡಬಹುದಾ ಅಥವಾ ಯಾರೆಲ್ಲ ಮಾಡಬಹುದು ಅಂತೀರಿ? ನೋಡಿ, ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ವ್ಯವಸಾಯ ಮಾಡುವ ಪ್ರದೇಶವೂ ಕೂಡ ಒಂದು ಪ್ರವಾಸಿ ತಾಣ ಅಂತ ಮೊದಲು ನಾವು ತಿಳ್ಕೋಬೇಕು. ಅದೇ ಧ್ಯೇಯವಾಕ್ಯವಾಗಬೇಕು. ಇವತ್ತು ನಾವು ಯಾವ ಹೊಲ ಉಳ್ತೀವೋ ಅದು ಕೂಡ ಒಂದು ಪ್ರವಾಸಿ ತಾಣ ಅಂತ. ಸೊ ಅದನ್ನ ನಾನು ಪ್ರಾಕ್ಟಿಕಲ್ ಅಲ್ಲಿ ಮಾಡಬೇಕು ಮೊದಲು. ಈಗ ನಾನು ಮೊದಲು ಮಾಡಿದ್ದೀನಿ ಮೊದಲು. ಸೊ ಇವತ್ತು ಅದೊಂದು ಪ್ರವಾಸಿ ತಾಣವಾಗಿ ನನ್ನ ಮಕ್ಕಳು ಅದನ್ನ ಮಾಡ್ತಿದ್ದಾರೆ. ಈಗ ನಾವು ಹೇಳೋರಾಗಿ ಮೊದಲು ನಾವು ಪ್ರಾಕ್ಟಿಕಲ್ ಆಗಿ ಅದು ಅಡಾಪ್ಟ್ ಮಾಡ್ಬೇಕು. ಅದ್ರ ಕಷ್ಟ ಸುಖಗಳನ್ನು ಹೇಳಿದಾಗ ಮಾತ್ರ ಇತರರಿಗೆ ಗೊತ್ತಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ವ್ಯವಸಾಯ ಮಾಡುವ ಪ್ರದೇಶವೂ ಒಂದು ಪ್ರವಾಸಿ ತಾಣ ಅಂದ್ಕೊಂಡಾಗ ನಾವು ಪ್ರವಾಸಿ ತಾಣ ಅಂದ್ರೆ ಏನೇನು ಇರಬೇಕು, ಏನೇನು ಸವಲತ್ತುಗಳು ಕೊಡಬೇಕು, ಯಾವ ಟೆಕ್ನಾಲಜಿಯನ್ನು ಬಳಸಬೇಕು, ಯಾವ ಇಲಾಖೆ ನಮ್ಗೆ ಸಹಾಯ ಮಾಡುತ್ತೆ ಹೇಗೆ ಅನ್ನುವಂತಕ್ಕಂಥ ಮೊದಲು ನಾವು ಆ ಪೂರ್ವ ಸಿದ್ಧತೆಗಳನ್ನ, ಕಾರ್ಯಯೋಜನೆಗಳನ್ನ ನಾವು ಮಾಡ್ಕೋಬೇಕು. ತಾವು ಕೇಳಿದ ಪ್ರಶ್ನೆಗೆ ಹೇಳೋದಾದ್ರೆ, ಇವತ್ತು ಜಲ ಗಂಡಾಂತರ ಬರುತ್ತೆ ಅಂತ ತಿಳ್ಕೊಳ್ಳಿ, ನೈಸರ್ಗಿಕ ವಿಕೋಪಗಳು, ಒಬ್ಬರಿಗೂ ಸ್ವಿಮ್ಮಿಂಗ್ ಮಾಡಕ್ ಬರಲ್ಲ. ನಾವೆಲ್ಲ ಬೇಕಾದ್ರೆ ಇವತ್ತು ಕೂಡ ನಾನು ದೇಹವನ್ನ ಕೈ ಕಾಲು ಅಲ್ಲಾಡಿಸಲೇ ತೇಲಿಸ್ತೇನೆ ನೀರು. ನಾವೆಲ್ಲ ಹಳ್ಳಿಯಿಂದ ಬಂದಿರೋರು, ಈಜಾಡಿರೋರು, ಸ್ವಿಮ್ಮಿಂಗ್ ಎಷ್ಟು ನಮ್ಮನ್ನು ಒಂದೊಂದ್ಸರಿ ರಕ್ಷಣೆ ಮಾಡುತ್ತೆ, ಆಮೇಲೆ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅನ್ನೋದ್ರ ಬಗ್ಗೆ ಅರಿವೇ ಇರಲ್ಲ ನಮಗೆ. ಆಮೇಲೆ ಅಟ್ಲೀಸ್ಟ್ ಒಂದು ಏನೋ ಪ್ರಾಣಿಯಿಂದ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಮರ ಹತ್ತದ ಇವನಿಗೆ ಗೊತ್ತಾಗಲ್ಲ, ಗೊತ್ತಿರಲ್ಲ, ಜಂಪಿಂಗ್ ಮಾಡೋದು ಗೊತ್ತಿರಲ್ಲ. ಸೊ ಇವೆಲ್ಲ ಕೃಷಿಯ ಕ್ರೀಡೆಗಳಲ್ಲಿ ಬರ್ತಾವೆ. ಒಬ್ಬ ರೈತನ ಕೇಳಿ ಅವ್ನು ಮರ ಹತ್ತುತ್ತಾನೆ, ತೆಂಗಿನಕಾಯಿ ಕೇಳ್ತಾನೆ, ಅವ್ನು ಸ್ವಿಮ್ಮಿಂಗ್ ಮಾಡ್ತಾನೆ, ಜಂಪಿಂಗ್ ಮಾಡ್ತಾನೆ, ಎಗರ್ತಾನೆ, ಕಳ್ಳೆ ಎಗರ್ತಾನೆ. ಅಂದ್ರೆ ನಮ್ಮನ್ನ ಸ್ವಯಂ ರಕ್ಷಣೆ ಮಾಡ್ಕೊಳ್ಳಿಕ್ಕೂ ಕೂಡ ಈ ಒಂದು ಪ್ರವಾಸೋದ್ಯಮ, ಕೃಷಿ ಪ್ರವಾಸೋದ್ಯಮದಲ್ಲಿ ಅವಕಾಶಗಳಿದ್ದಾವೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಎಷ್ಟು ಮಟ್ಟಿಗೆ ಆಳವಾಗಿ ಹೋಗ್ತೀವಿ ಅದ್ರ ಮೇಲೆ ನಾವು ಇದಾಗುತ್ತೆ. ಇದರಲ್ಲಿ ಜೀರೋ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಲ್ಲ, ನಾವು ಏನೋ ಕೃಷಿ ಪ್ರವಾಸೋದ್ಯಮ ಅಂದ ತಕ್ಷಣ ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಬೇಕು ಅಂತೇನಿಲ್ಲ. ತನ್ನಲ್ಲಿರೋ ಸಂಪನ್ಮೂಲಗಳನ್ನ ಜನಗಳಿಗೆ ತೋರಿಸುವಂತಕ್ಕಂಥ ಒಂದು ಸಣ್ಣ ಪ್ರಯತ್ನ ಆಗಬೇಕು. ಅದಕ್ಕೆ ಮಾರ್ಕೆಟಿಂಗ್ ಬರಬೇಕು, ಮಾರುಕಟ್ಟೆ ಸೌಲಭ್ಯ ಸಿಗಬೇಕು. ಹಾಗಾಗಿ ರೈತರಲ್ಲಿ ಜಾಗೃತಿಯನ್ನ ನಾವು ಮಾಡಬೇಕಾಗಿದೆ. ಸಾಮೂಹಿಕ ಉದಾಹರಣೆಗೆ ಇಸ್ರೇಲ್ ಮಾದರಿಯನ್ನ ನಾವು ಬಾಯಲ್ಲಿ ಹೇಳ್ತೀವಿ ಅಷ್ಟೇ. ಇಸ್ರೇಲ್ ಮಾದರಿ ಸಕ್ಸಸ್ ಆಗಿದ್ದೇ ಸಾಮೂಹಿಕ ಬೇಸಾಯ ಪದ್ಧತಿಯಿಂದ. ತಮಗೂ ಗೊತ್ತಿದೆ, ಇವತ್ತು ಕೂಡ ಚಾಲ್ತಿಯಲ್ಲಿದೆ. ಹೌದು, ನಾವಂಗಲ್ಲ, 5 ಜನ ಅಣ್ಣ ತಮ್ಮಗಳಿದ್ರೆ 5 ಎಕರೆ ಜಮೀನು ಮಾಡಿಕೊಂಡು ಅದರಲ್ಲಿ ಅರ್ಧೊಬ್ಬ ಕೋರಿ ಕೊಟ್ಟಿರ್ತಾನೆ, ಇನ್ನೊಬ್ಬ ಇದು ಮಾಡಿಕೊಂಡಿರ್ತಾನೆ. ಹಾಗಾಗಿ 5 ಜನ ಅಣ್ಣ ತಮ್ಮಂದಿರು ಸೇರ್ಕೊಂಡು ನಮಗೆ ಬೇಕಾದಂಥ 5 ಎಕರೆಯಲ್ಲಿ ಈ ಕೃಷಿ ಚಟುವಟಿಕೆಗಳನ್ನ ಮಾಡಿ ಸರ್ಕಾರದ ಇದನ್ನು ತಗೊಂಡ್ರೆ ಬಂದಿರುವಂತಕ್ಕಂಥವ್ರು ಅಲ್ಲೇ ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಸೊ ಹಾಗಾಗಿ ನಾವು ಈ ಸಾಮೂಹಿಕ ಬೇಸಾಯ ಪದ್ಧತಿಯನ್ನ ಅಳವಡಿಸಿಕೊಂಡ್ರೆ ಖಂಡಿತ ಒಂದು ಅವಕಾಶ ಆಗುತ್ತೆ. ಅಂತಂದ್ರೆ ಎಲ್ಲಾ ಕೃಷಿಕರು ಕೂಡ ಕೃಷಿ ಪ್ರವಾಸೋದ್ಯಮ ಅನ್ನುವಂಥದ್ದನ್ನ ಪ್ರಾರಂಭ ಮಾಡಬಹುದು. ಅದಕ್ಕೆ ಇಷ್ಟೇ ಬಂಡವಾಳವನ್ನ ಹಾಕಬೇಕು ಅನ್ನುವಂಥದ್ದು ಏನಿರಲಿಲ್ಲ. ತಮ್ಮ ತಾಕೇನಿರುತ್ತೋ ಆ ತಾಕನ್ನೇ ಪ್ರವಾಸಿ ತಾಣವಾಗಿ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ವಿಶೇಷತೆಗಳನ್ನ ತೋರಿಸುವ ಮೂಲಕ ಅವರು ಈ ಕೃಷಿ ಪ್ರವಾಸೋದ್ಯಮವನ್ನ ಪ್ರಾರಂಭವನ್ನ ಮಾಡಬಹುದು ಅಂತೀರಿ? ಖಂಡಿತ ಖಂಡಿತ. ಏನೆಲ್ಲ ಮೂಲಭೂತ ಸೌಕರ್ಯಗಳು ಈ ಕೃಷಿ ಪ್ರವಾಸೋದ್ಯಮಕ್ಕೆ ಬೇಕಾಗುತ್ತೆ? ಮೂಲಭೂತ ಸೌಲಭ್ಯಗಳು ಆಲ್ರೆಡಿ ಇರುತ್ತಲ್ಲಿ. ಈಗೇನಪ್ಪ ಅಂದ್ರೆ ನಾವು ಬಹಳ ಮುಖ್ಯವಾಗಿ ಯಾರು ಲ್ಯಾಂಡ್ ಓನರ್ ಇರ್ತಾರೆ, ಸೊ ಆ ಲ್ಯಾಂಡ್ ಓನರು ಬರುವಂತ ಪ್ರವಾಸಿಗಳಿಗೆ ಕನಿಷ್ಠ ಸೌಲಭ್ಯಗಳನ್ನ, ಒಂದು ಶೌಚಾಲಯ ಅಥವಾ ಅವ್ರಿಗೆ ಇನ್ನು ಸ್ವಲ್ಪ ಅನುಕೂಲಗಳಿದ್ರೆ ಆ ಶೌಚಾಲಯನ ಕೂಡ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ಫ್ರೀಯಾಗಿ ಅವರು ಅಲ್ಲಿ ಕನ್ಸ್ಟ್ರಕ್ಷನ್ ಅನ್ನ ತಾವು ಮಾಡಿಕೊಡಂತ ಅನೇಕ ಅವಕಾಶಗಳು ಆ ಇಲಾಖೆಯಿಂದಲೂ ಯೋಜನೆಗಳನ್ನ ತಗೊಂಡು ಅವ್ರು ಮಾಡಬಹುದು. ಆಮೇಲೆ ಕುಡಿಯ ನೀರು, ಮುಖ್ಯವಾಗಿ ಮೂರನೇದಾಗಿ ಬಂದಂತ ಜನಗಳಿಗೆ ಪ್ರವಾಸಿಗರಿಗೆ ಮಾಹಿತಿ ನೀಡಬೇಕಾಗಿರುವಂತ ಒಬ್ಬ ವ್ಯಕ್ತಿ ಅವರೇ ಆಗಿರ್ಬೋದು ಅಥವಾ ಅವ್ರ ಪರವಾಗಿ ಯಾರಾದರೂ ಹೇಳುವಂತಕ್ಕಂಥರಾಗಿರ್ಬೋದು. ಸೊ ಈ 4 ಅಂಶಗಳನ್ನು ಅವ್ರು ಇಟ್ಕೊಂಡಿದ್ರೆ ಮತ್ತೆ ಸೇಫ್ಟಿ ಮತ್ತೆ ಸೆಕ್ಯೂರಿಟಿಗೆ ಅವ್ರ ರೈತರಿಗೆ ಗೊತ್ತಿರುತ್ತೆ. ಯಾವುದೇ ಪ್ರವಾಸಿಗರು ಬಹಳ ಮುಖ್ಯವಾಗಿ ಅವರ ಸುರಕ್ಷತೆ ಇಂಪಾರ್ಟೆಂಟ್, ಅವ್ರ ಸುರಕ್ಷತಾ ದೃಷ್ಟಿಯಿಂದ ಏನೇನು ಕ್ರಮ ಕೈಗೊಳ್ಬೇಕು ಅವುಗಳನ್ನ ಅವ್ರು ನೋಡಬೇಕು. ಅಟ್ಲೀಸ್ಟ್ ಒಂದು ಎಲ್ಲಾದರೂ ಪ್ರಾಣಿಗಳಿರ್ತವೆ, ಹಾವುಗಳಿರ್ತವೆ, ಚೇಳುಗಳಿರ್ತವೆ, ಎದುರಿರ್ತಾರೆ. ಸೊ ಅವುಗಳಿಂದ ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ ಏನಿರುತ್ತೆ ಆ ಕಡೆ ಅವ್ರನ್ನ ಪ್ರವಾಸಿಗರನ್ನ ಕರ್ಕೊಂಡು ಹೋದಾಗ, ಈ ಕಬ್ಬಿನ ತೋಟ ಇರ್ಬೋದು, ಗದ್ದೆ ತೋಟ ಇರ್ಬೋದು, ರಾಗಿ ತೋಟ ಇರ್ಬೋದು, ಇತರೆ ಇರ್ಬೋದು, ಅಂತ ಸಂದರ್ಭದಲ್ಲಿ ಅವುಗಳಿಂದ ಅಪಾಯಗಳಿಂದ ರಕ್ಷಿಸಿಕೊಳ್ಬೇಕಾದ್ರೆ ಏನು ಉಪಾಯಗಳಿರ್ತವೆ ಅವುಗಳನ್ನ ಮಾಡ್ಕೊಂಡೋದ್ರೆ ಸಾಕನ್ಸುತ್ತೆ. ಈ ತರಹದ ಮೂಲಭೂತ ಸೌಕರ್ಯಗಳನ್ನ ವೃದ್ಧಿ ಮಾಡಿಕೊಳ್ಳುವ ಮೂಲಕ ಈ ಕೃಷಿ ಪ್ರವಾಸೋದ್ಯಮ ಅನ್ನುವಂಥದ್ದನ್ನ ಪ್ರಾರಂಭವನ್ನ ಮಾಡಬಹುದು. ಈ ಕೃಷಿ ಪ್ರವಾಸೋದ್ಯಮ ಬಹಳ ಹಿಂದೆಯೇ ಪ್ರಾರಂಭ ಆಗಿದೆ, ಅನೇಕರು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಲವೊಂದಷ್ಟು ಯಶೋಗಾಥೆಗಳನ್ನ ತಾವು ಹಂಚಿಕೊಳ್ಳಬಹುದು? ಖಂಡಿತ. ಈಗ ಆಲ್ರೆಡಿ ತಾವು ಆಕಾಶವಾಣಿಯಲ್ಲಿ ನಾನು ಕೇಳ್ತಾ ಇರ್ತೀನಿ, ನಿರಂತರವಾಗಿ ಈ ಯಶೋಗಾಥೆಗಳ ಬಗ್ಗೆ ನಾವು ದಿನನಿತ್ಯ ಪ್ರಚಾರ ಮಾಡ್ತಾ ಇದ್ರಿ. ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಇಂಥವ್ರು ಇದಾರಾ ಅನ್ನುವಂತಕ್ಕಂಥದ್ದನ್ನು ನಾವು ನೋಡಿ ಆಶ್ಚರ್ಯ ಆಯ್ತು. ನಾನು ಕೂಡ ಖುದ್ದು ನನ್ನ ಕುತೂಹಲಕ್ಕಾಗಿ ಹೋಗಿದ್ದೀನಿ. ಯಾಕಂದ್ರೆ ಲಾಸ್ಟ್ ಟೈಮ್ ಹಾಸನಾಂಬೆ ಉತ್ಸವದಲ್ಲಿ ಮಾಡಿದಾಗ ನಾವು ಬರೀ ಬೇಲೂರು ಹಳೆಬಿಡು ಸ್ಮಾರಕಗಳನ್ನು ತೋರಿಸಲಿಲ್ಲ. ಸೊ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಮತ್ತು ಪಶುಸಂಗೋಪನೆ ಇಲಾಖೆ ಅವರೆಲ್ಲರ ಕಡೆಯಿಂದಲೂ ನಾವು ಮಾಹಿತಿ ಪಡ್ಕೊಂಡು ಯಾರು ರಾಜ್ಯ ಪ್ರಶಸ್ತಿ ತಗೊಂಡಿದ್ದಾರೆ, ಯಾರು ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದಾರೆ, ಅವರ ತೋಟಗಳಿಗೂ ಕೂಡ ನಾವು ಫಾರ್ಮ್ ಹೌಸ್ಗಳಿಗೂ ಕೂಡ ಫಾರ್ಮ್ ಸ್ಟೇಗಳಿಗೂ ಕೂಡ ನಾವು ಅವ್ರನ್ನ ಭೇಟಿ ಮಾಡಿಸಿದೀವಿ. ಅವರ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅವರ ಹತ್ರ. ಈ ರೀತಿ ನೋಡಿದಾಗ ನನಗೆ ಬಹಳ ಖುಷಿ ಕೊಟ್ಟಂತದ್ದು ಅಂತ ಹೇಳಿದ್ರೆ, ತಾವೆಲ್ಲ ನೋಡಿದಿರಿ, ತಮ್ಮ ಆಕಾಶವಾಣಿಯಲ್ಲೂ ಕೂಡ ಅದು ಪ್ರಚಾರ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮಗ್ಗೆ ಕೇಳಿರ್ಬೋದು, ರಂಗಸ್ವಾಮಿ ಅವರು ಅಂತ, ಅವರು ಕೃಷ್ಣೇಗೌಡರು ಸಹೋದರರಿಬ್ಬರು ಸೇರಿಕೊಂಡು ಒಂದು ದೊಡ್ಡ ಅಚೀವ್ಮೆಂಟ್ ಅನ್ನ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಗಿದೆ ಅಂತ ಹೇಳಿದ್ರೆ, ಸುಮಾರು 600 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಇವತ್ತು ನೋಡಿ, ನಮ್ಮ ಮಕ್ಕಳನ್ನ ನಾವು ದೇಶಕ್ಕೆ ವಿದೇಶಕ್ಕೆ ಬೆಂಗಳೂರಿಗೆ ಉದ್ಯೋಗಕ್ಕಾಗಿ ಕಳಿಸುವಂತಕ್ಕಂಥವ್ರು ಒಬ್ಬ ರೈತರು 600 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ಇದು ಮೆಚ್ಚಬೇಕಾಗಿದ್ದೆ. ಸೊ ನನಗೆ ಖುಷಿಯಾಗಿದ್ದವರು ಅಂತ ಹೇಳಿದ್ರೆ, ಅವರು ಹೆಚ್ಚು ಕಮ್ಮಿ ಒಂದು 20 ಕೋಟಿ ವ್ಯವಹಾರ ಮಾಡ್ತಾ ಇದ್ದಾರೆ. ಅದು ಇವತ್ತಿನ ಬಂದಿಲ್ಲ, ಆ ಯಶೋಗಾಥೆ, ಅವರ ಶ್ರಮದಾನ, ಅವರ ಸಕ್ಸಸ್ ಇವತ್ತು ಆಗಿದೆ ಅಂತ ಹೇಳಿದ್ರೆ ಅದರಿಂದ ತುಂಬಾ ಎಫರ್ಟ್ ಇದೆ. ಅವ್ರು ಕೇವಲ 5 ದನಗಳಿಂದ ಸ್ಟಾರ್ಟ್ ಮಾಡಿ ಇವತ್ತು 800, 1,000 ಹಸುಗಳು ಮಾಡ್ತಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವೆಲ್ಲ ಹಸುಗಳು ಸಾಕ್ತೀವಿ, ಬೇರೆ ಹಾಲು ಮಾರಾಟ ಮಾಡ್ತೀವಿ, ಬಟ್ ಅವರಂಗಲ್ಲ, ಮಾರ್ಕೆಟಿಂಗು ಅವರೇ ಮಾಡ್ತಾ ಇದ್ದಾರೆ. ಸೊ ಅವರೇ ತುಪ್ಪ ತಯಾರಿಸ್ತಾರೆ, ಅವರೇ ಮೊಸರು ತಯಾರು ಮಾಡ್ತಾ ಇದ್ದಾರೆ, ಅವರೇ ಹಾಲು ಅವರಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಅಲ್ಲಿಂದ ಬಂದಿರೋದಕ್ಕೆ ಅವರು ಏನು ರೀಸೈಕ್ಲಿಂಗ್ ಅಂತ ಕರಿತೀವಿ, ಅದನ್ನ ಮಾಡ್ತಾರೆ. ಬಹುಶಃ ನಾನು ಕಂಡಿದ್ದು ಒಂದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಲ್ಲರಿಗೂ PhD ಕೊಡ್ತಾರೆ, ಕಲಾಕ್ಷೇತ್ರದಲ್ಲಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಗೌರವ ಡಾಕ್ಟರೇಟ್ಗಳನ್ನ ಕೊಟ್ಟಿರೋಂಥದ್ದನ್ನು ನಾವು ನೀವು ನೋಡಿರ್ತೀವಿ. ಕೃಷಿ ಕ್ಷೇತ್ರದಲ್ಲಿ ಅಗಾಧವಾದ ಅದರಲ್ಲೂ ಕೂಡ ಸಮಗ್ರ ಕೃಷಿ ಇಂಟಿಗ್ರೇಷನ್ ಫಾರ್ಮಿಂಗ್ ಮಾಡಿರ್ತಕ್ಕಂಥದ್ರಲ್ಲಿ PhD ತಗೊಂಡಿದ್ದಾರೆ ಅನ್ನೋದು ಬಹಳ ಒಂದು ಸಂತೋಷವಾದಂತ, ಅದು ಅವರು ಹಾಸನ ಜಿಲ್ಲೆಯಲ್ಲಿ ಇದ್ದಾರೆ ಅನ್ನೋದು ಇನ್ನೂ ಕೂಡ ನನಗೆ ಖುಷಿ ಕೊಡುವಂತ ವಿಚಾರ. ಬರೀ ಅಷ್ಟೇ ಅಲ್ಲ, ಅವ್ರು ಮಾಡಿರ್ತಕ್ಕಂಥದ್ದು ಏಲಕ್ಕಿ ಮಾಡಿದ್ದಾರೆ, ಕೋಳಿ ಮಾಡಿದ್ದಾರೆ, ಮೆಣಸು ಮಾಡಿದ್ದಾರೆ, ಶ್ರೀಗಂಧ ಮಾಡಿದ್ದಾರೆ. ಸೊ ಹೀಗೆ ಎಲ್ಲಾ ತರದಲ್ಲೂ ಕೂಡ ಅವರು ಕೃಷಿಯನ್ನು ಮಾಡಿದ್ದಾರೆ. ಅಲ್ಲಿ ಹೋದ ತಕ್ಷಣ ನಾವು ಯಾವುದೋ ಒಂದು ಲೋಕಕ್ಕೆ ಹೋದಂಗೆ ಕಾಣುತ್ತೆ. ಸೊ ಇದೆಲ್ಲ ನಾವು ನನಗೆ ಅರ್ಥ ಮಾಡ್ಕೋಬೇಕು. ನಮ್ಮ ರೈತರು ಏನ್ ಮಾಡ್ತಾರೆ, ಹಾಕಿದ್ರೆ ನೀರುಳ್ಳಿ ಹಾಕ್ತಾರೆ, ನಮ್ಮ ಕಡೆ ಹಾಕಿದ್ರೆ ಶೇಂಗಾ ಹಾಕ್ಬಿಡ್ತಾರೆ, ಪೂರ್ತಿ ಮೆಕ್ಕೆಜೋಳ ಹಾಕ್ತಾರೆ, ಅಷ್ಟು 5 ಎಕರೆ ಇಟ್ಕೊಂಡು 2 ಕೆಜಿ ಟೊಮೆಟೊ ಹಣ್ಣು ಹೋಗಿ ಮಾರ್ಕೆಟ್ಗೆ ಹೋಗ್ತಾರೆ, 1 ಕೆಜಿ ಬದನೆಕಾಯಿ ಮಾರ್ಕೆಟ್ಗೆ ಹೋಗ್ತಾರೆ. ಸೊ ಯೋಚನೆ ಮಾಡ್ಬೇಕು ನಾವೆಲ್ಲ. ಸೊ ನಾವು ಬೆಳೆದು ನಾವು ಸದೃಢವಾದ ಆಹಾರವನ್ನು ಬೆಳೆದು ಸದೃಢವಾದ ಪದಾರ್ಥಗಳನ್ನು ತೆಗೆದುಕೊಂಡು ನಮ್ಮ ಅಕ್ಕಪಕ್ಕದವರು ನಮ್ಮೂರಲ್ಲೇ ಅದನ್ನು ಸೇಲ್ ಮಾಡಿದ್ರು ಕೂಡ ನಾವೇ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಅದನ್ನ ಈ ಕೃಷಿ ಪ್ರವಾಸೋದ್ಯಮ ನಾವು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಸ್ಮಾಲ್ ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಶಿವಮೊಗ್ಗದ ಹತ್ರ ದೇವರಾಜ್ ಅಂತ ಒಬ್ರು ಇದ್ದಾರೆ, ಒಬ್ಬ ರೈತ. ಆತ 150 ಎಕರೆಯಲ್ಲಿ ಬರೀ ಅಡಿಕೆ ಸಸಿಗಳನ್ನ, ಅಡಿಕೆ ಸಸಿ ಅಷ್ಟೇ, ಮೊಳಕೆಯಿಂದ ಹಿಡಿದು 2 ವರ್ಷ 3 ವರ್ಷದ ಸಸಿವರೆಗೂ ಕೂಡ ಆತ ಮಾಡ್ತಾನೆ. 300 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾನೆ ಅಂತ ನಾನು ಹೋಗಿ ಗಮನಿಸಿದ್ದೀನಿ. 150 ಎಕರೆಯಲ್ಲಿ ಬರೀ ಅಡಿಕೆ ಸಸಿ ಫಾರ್ಮ್, ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡದಾದ ನರ್ಸರಿ ಅದು, ಬರೀ ಅಡಿಕೆ ಸಸಿ. ಏಕೆಂದ್ರೆ ಅವರು ಉದ್ಯೋಗವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಧರ್ಮರಾಜ್ ಅವರು ನೋಡಬಹುದು, 200 ಕೋಟಿ ರೂಪಾಯಿ ಕಾಫಿದ ಟ್ರಾನ್ಸಾಕ್ಷನ್ ಧರ್ಮರಾಜ್ ಅವರು ಮಾಡ್ತಾ ಇದ್ದಾರೆ. ಈ ರೀತಿ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೊಡುಗೆ ಸಲ್ಲಿಸಿರುವಂತಕ್ಕಂಥ ಕೃಷಿಕರಿದ್ದಾರೆ. ನಾನು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡೋದೇನಪ್ಪಾ ಅಂತ ಹೇಳಿದ್ರೆ, ನಾನು ಕೂಡ ಅವ್ರಿಗೆ ಹೇಳಿದ್ದೀನಿ, ಪ್ರವಾಸೋದ್ಯಮ ಇಲಾಖೆಯಿಂದ ತಾವು ಅಪ್ಲೈ ಮಾಡಿ ಮಾನ್ಯತೆಯನ್ನು ಪಡೀರಿ. ಇನ್ನು ವ್ಯಾಪಕವಾಗಿ ಇದರ ಲಾಭವನ್ನ ಲಕ್ಷಾಂತರ ಬರುವಂತಹ ಪ್ರವಾಸಿಗರಿಗೆ ಇದರ ಅನುಭವ ಆಗಬೇಕು, ಪರಿಚಯ ಆಗಬೇಕು. ಅವರು ಪಾಳು ಬಿದ್ದಿರುವ ಭೂಮಿಗಳಿಗೆ ಇದನ್ನು ನೋಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾಗಿ ಕೃಷಿ ಪ್ರಧಾನವಾದ ರಾಷ್ಟ್ರ ಯಾವತ್ತು ಹಿಂದೆ ತಿರುಗಿ ನೋಡಿದ ರೀತಿ ಅಂದ್ರೆ, ಅವರೆಲ್ಲರೂ ಕೂಡ ಕೃಷಿಗೆ ಪೂರಕವಾಗಿ ನಾವು ದುಡಿಯುವಂತಕ್ಕಂಥ ಕೆಲಸವನ್ನ ಮಾಡಬೇಕು. ತೋಟಗಾರಿಕೆ ಆಗಲಿ, ಡೈರಿ ಆಗಲಿ, ರೇಷ್ಮೆ ಆಗಲಿ, ಕುಕ್ಕುಟ ಆಗಲಿ, ಸಿರಿಧಾನ್ಯ ಆಗಲಿ, ಯಾವ್ದಾದ್ರು ಒಂದು ಸಮರ್ಥವಾಗಿ ಅವರಲ್ಲಿರುವಂತಹ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡುವಂತ ಒಂದು ಯೋಜನೆಯನ್ನ ರೂಪಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಎಲ್ಲ ಇಲಾಖೆಗಳು ಸಹಕಾರ ನೀಡ್ತಾರೆ ಇರುತ್ತೆ. ಹೌದು, ಈ ಕೃಷಿಯ ಜೊತೆಗೆ ಕೃಷಿ ಪ್ರವಾಸೋದ್ಯಮವನ್ನು ಕೂಡ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ಕೃಷಿಕರು ಏನು ಅನುಕೂಲಗಳನ್ನು ಮಾಡ್ಕೋಬಹುದು ಅಂತೇಳಿ? ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಯಾಕೆಂತ ಹೇಳಿದ್ರೆ ನೋಡಿ, ಅವರಿಗೆ ಒಂದು ನೆಟ್ವರ್ಕ್ ಅಂತ ಕರಿತೀವಿ, ತುಂಬಾ ನೆಟ್ವರ್ಕ್ ಇದು ಬೆಳೆಯುತ್ತೆ, ಅವನಿಗೆ ಬೆಳಿಲಿಕ್ಕೆ ಅವಕಾಶ ಆಗುತ್ತೆ, ಸಂಪರ್ಕಗಳು ಬೆಳೀತಾ ಹೋಗ್ತಾನೆ. ಯಾರೋ ಒಬ್ಬ ವಿದೇಶಿಯ ಪ್ರಜೆ ಬರ್ತಾನೆ. ಸೊ ನಮ್ಮ ಫಾರ್ಮ್ ಒಬ್ಬ ವಿದೇಶಿಯ ಪ್ರಜೆ ಬಂದಿದ್ರು, ನಾವ್ ಯಾರಿಗೂ ಹೇಳಿಲ್ಲ ಮಾಡಿಲ್ಲ, ಡೆನ್ಮಾರ್ಕ್ ನಿಂದ ಬಂದಿದ್ರು ನೋಡ್ಲಿಕ್ಕೆ, ಒಂದು ಕುಗ್ರಾಮಕ್ ಬರ್ತಾರೆ ಅಂತ ಹೇಳಿದ್ರೆ, ಸೊ ಅವರು ಅಲ್ಲಿರುವಂತ ಅಗ್ರಿಕಲ್ಚರ್ ಸಿಸ್ಟಮ್ ಅಲ್ಲಿ ಶೇರ್ ಮಾಡ್ತಾರೆ, ಬಹಳ ಇಂಪಾರ್ಟೆಂಟ್. ಜೊತೆಗೆ ಅವರು ಬೆಳೆದಿದ್ದಂತ ಪದಾರ್ಥಗಳಿಗೆ ಮಾರುಕಟ್ಟೆಗಿಂತ ಹೆಚ್ಚು ಬೆಲೆ ಸಿಗುತ್ತೆ. ಅವರು ನೋಡಂತ ಬಂದಿದ್ದವ್ರು ಏನ್ ಮಾಡ್ತಾರೆ, ಅಲ್ಲಿ ಒಂದು ಕೋಳಿ ಸಾಕಿದ್ರೆ ಕೋಳಿ ತಗೊಂಡೋಗೋರು ಇರ್ತಾರೆ. ಈ ಮಾರ್ಕೆಟ್ ಅಲ್ಲಿ ಎಷ್ಟು ತಮ್ಗೆ ಗೊತ್ತಿದೆ, 250 ರೂಪಾಯಿ 300 ರೂಪಾಯಿ ಕೆಜಿ ಇದೆ. ಸೊ 10 ಕೋಳಿ ಸಾಕಿದ್ರೆ ಅವನಿಗೆ ದಿನನಿತ್ಯ ಇದಾಗುತ್ತೆ. ಬಹಳ ಮುಖ್ಯವಾಗಿ ರೈತರಿಗೆ ನಾನು ಮನವರಿಕೆ ಮಾಡ್ಕೊಡೋದು ಇಷ್ಟೇನೆ, ಈ ಮೂಲಕ ಮನವಿ ಮಾಡ್ಕೊಳ್ಳೋದು ಇಷ್ಟೇ. ಒಬ್ಬ ರೈತ ಮೇಲೆ ಬರಬೇಕಂದ್ರೆ ಮಧು ಸರ್, ರೆಗ್ಯುಲರ್ ಆಗಿ 2 ಇನ್ಕಮ್ ಬರಬೇಕು ಅವನಿಗೆ. ಪ್ರತಿ ದಿವಸ 2 ಇನ್ಕಮ್ ಬರಬೇಕು. ಅದಕ್ಕೆ ಪಶುಸಂಗೋಪನೆ ಇಲಾಖೆಯಿಂದ ಪಶುಭಾಗ್ಯ ಅಡಿಯಲ್ಲಿ ಆಕಳ ಖರೀದಿ ಮಾಡಕ್ ಕೊಡ್ತಾರೆ. ಬೆಳಿಗ್ಗೆ ಮತ್ತೆ ಸಾಯಂಕಾಲ 2 ಸಾರಿ ಹಾಲು ಕೊಡುತ್ತೆ. ಒಂದು ದನ 5 ಲೀಟರ್ ಹಾಲು ಕೊಟ್ಟರು 10 ಲೀಟರ್ ಹಾಲಾಗುತ್ತೆ. ಇವತ್ತು 31 ರೂಪಾಯಿ ಕೆಎಂಎಫ್ ನವರು ಬೆಲೆ ಇದೆ. ಅದಕ್ಕೆ ಸರ್ಕಾರ 5 ರೂಪಾಯಿ ಸಹಾಯಧನ ಕೊಡ್ತಾ ಇದೆ. 35 ರೂಪಾಯಿ ಆಯ್ತು ಅದಕ್ಕೆ. ಸೊ ಅದಕ್ಕೆ ಬರದಂತ ಸಗಣಿನ ಜಸ್ಟ್ ಅವ್ರ ಮನೆ ಹಿತ್ತಲಲ್ಲಿ ತರಕಾರಿಯನ್ನ ಬೆಳೀಲಿ, ತರಕಾರಿಯಿಂದ ಅವ್ರಿಗೆ ಲಾಭ ಇದೆ. ಮತ್ತೆ ತಿಂಗಳಿಗೆ ಒಂದ್ಸರಿ ಆದಾಯ ಬರಬೇಕು, ದಿನಕ್ಕೆ 2 ಆದಾಯ ಬರಬೇಕು, ತಿಂಗಳಿಗೊಂದು ಆದಾಯ ಬರಬೇಕು. ತಿಂಗಳಿಗೆ ಆದಾಯ ಯಾವ್ದು ಬರುತ್ತೆ? ರೇಷ್ಮೆ ಕೃಷಿ. ಇವತ್ತು 300 ರೂಪಾಯಿ ಕೆಜಿ ರೇಷ್ಮೆ ಇದೆ ಮಾರುಕಟ್ಟೆಯಲ್ಲಿ. ಇವತ್ತು ರೇಷ್ಮೆ ಇಲಾಖೆ ಎಷ್ಟು ಫಾರ್ವರ್ಡ್ ಆಗಿದೆ ಅಂದ್ರೆ, ಅವ್ರಿಗೆ ಮನೆ ಕಟ್ಟೋದ್ರಿಂದ ಹಿಡಿದು ಎಲ್ಲಾದ್ರಿಂದಲೂ ಕೂಡ ಅವರು ಸಹಾಯ ಮಾಡ್ತಾರೆ. ಮೊದಲು ನಾವು ರೇಷ್ಮೆ ಸಾಕ್ಬೇಕಾಗಿತ್ತು ಅಂದ್ರೆ ನಾವೇ ಚಾಕಿ ಮಾಡಬೇಕಾಯ್ತು, ನಾವೇ ಮೊಟ್ಟೆ ತರಬೇಕಾಯ್ತು. ಈಗಂಗಲ್ಲ, 2ನೇ 3ನೇ ಜ್ವರದ ತನಕ ಅವರೇ ಮಾಡಿಕೊಟ್ಟು ಕೊಡ್ತಾರೆ, ಸಾಕಿ ಕೊಡ್ತಾರೆ. ಜಸ್ಟ್ 16 ದಿವಸ ಕಷ್ಟಪಟ್ರೆ ಬ್ಯಾಂಕ್ ಅಲ್ಲಿ ATM ತರ ಅವನಿಗೆ ದುಡ್ಡು ಬರುತ್ತೆ. 25 ದಿವಸಕ್ಕೆ ಅವನು ಕ್ಯಾಶ್ ನೋಡ್ತಾನೆ. 3 ತಿಂಗಳಿಗೆ ಇತರ ಬೆಳೆಗಳನ್ನ, ಯಾವ್ದಾದ್ರೂ ಬೆಳೆಗಳನ್ನ, ಅವರು ಮೆಕ್ಕೆಜೋಳ ಇರ್ಬೋದು, ನೀರುಳ್ಳಿ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಈ ರೀತಿ ಬೆಳೆಗಳನ್ನ ಬೆಳಿಲಿಕ್ಕೆ ಅವಕಾಶ ಇದೆ. 5 ತರ 6 ತಿಂಗಳು 1 ವರ್ಷದ ಬೆಳೆಗಳನ್ನ, ಆಮೇಲೆ ದೀರ್ಘಕಾಲೀನ ಯೋಜನೆಗಳನ್ನ ಬದುಗಳಲ್ಲಿ ನಿರ್ಮಾಣ ಮಾಡಿ, ಬದುಗಳಲ್ಲಿ ಸಿಲ್ವರ್ ಗಿಡ ಇರ್ಬೋದು, ತ್ಯಾಗದ ಗಿಡ ಇರ್ಬೋದು, ತೆಂಗಿನ ಗಿಡ ಇರ್ಬೋದು. ತೆಂಗಿನ ಗಿಡ ಎಷ್ಟು ಆದಾಯ ತರುತ್ತೆ ಹೇಳಿ ನೋಡೋಣ. ತೆಂಗಿನ ಗಿಡದ ಯಾವುದು ಬಿಸಾಡುವಂತಕ್ಕಂಥ ವಸ್ತುಗಳೇ ಇರಲ್ಲ. ಕಡ್ಡಿ ಪೊರಕೆ, ತಾವು ಮಂಗಳೂರಿನಲ್ಲಿ ಮೊನ್ನೆ ಒಂದು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ, ಬರೀ ಪೊರಕೆ ಮಾಡಿನೇ ಒಬ್ಬ ಮಹಿಳೆ ಇವತ್ತು ಕೋಟ್ಯಾಧಿಪತಿ ಆಗಿದ್ದಾಳೆ. ಪೊರಕೆ ಎಲ್ಲೂ ಸಿಗ್ತಾ ಇಲ್ಲ, ನಮ್ಗೆ ಅನಿವಾರ್ಯ ಇದೆ. ಯಾರು ಪೊರಕೆ ಕಟ್ಟರೆ ಇಲ್ಲ, ಪೊರಕೆ ಎಲ್ಲರ ಮನೆಗೂ ಬೇಕೇ ಬೇಕು. ಇವತ್ತು ನೋಡಿ, ಯಾರೇ ನಾವು ನಿಮ್ಮ ಮನೆಗೆ ಹೋದ್ರೆ ಬನ್ನಿ ಸರ್ ಕಾಫಿ ಕುಡಿಯೋಣ ಅಂತ ಹೇಳ್ತಾರೆ, ಇನ್ನೇನು ಕುಡಿ ಅಂತ ಕೇಳಲ್ಲ ಅವರು. ಎಲ್ಲರಿಗೂ ಬೇಕಾಗಿರುವಂತ ದಿನನಿತ್ಯದ ಹಾಲು ಇವತ್ತು ಅದು ಒಂದು ದೊಡ್ಡ ಉದ್ದಿಮೆಯಾಗಿ ಬೆಳೀತಾ ಇದೆ. ಸೊ ಹೀಗಾಗಿ ಅವರು ರೈತರು ಯೋಜನೆಗಳನ್ನ ರೂಪಿಸ್ಕೋಬೇಕು, ಅದ್ರ ಜೊತೆಗೆ ಪ್ರಾಣಿಗಳ ಸಾಕಣೆ ಮಾಡ್ಕೋಬೇಕು, ಕುರಿ ಮೇಕೆ ಇವೆಲ್ಲ ಮಾಡ್ಕೊಂಡೋದಾಗ ಏನಾಗುತ್ತೆ ಅದಕ್ಕೆ ಬೆಂಬಲ ಬೆಲೆ ಸಿಕ್ಕೇ ಸಿಗುತ್ತೆ. ಯಾವತ್ತು ಕೂಡ ರೈತ ಎಟಿಎಂ ಇದ್ದಂಗೆ, ಆಲ್ ಟೈಮ್ ಮನಿ ಅವನ ಹತ್ರ ಯಾವಾಗಲೂ ಇರುತ್ತೆ. ಇನ್ನು ಬ್ಯಾಂಕ್ ಆದ್ರೂ ಟೈಮ್ ಸರಿ ಕ್ಲೋಸ್ ಮಾಡ್ತಾ, ಇವನ್ ಕ್ಲೋಸ್ ಮಾಡಂಗಿರಲ್ಲ. ಮನೆಯಿಂದ ಕುರಿ ಇತ್ತು, ಒಂದು ಮೇಕೆ ಇತ್ತು ಅಂತ ಹೇಳಿದ್ರು ಕೂಡ ಅವನಿಗೆ ತಕ್ಷಣವೇ ಅವಕಾಶ ಆಗುತ್ತೆ. ಈಗ ರೈತರು ಅವ್ರ ಫಾರಂ ಅಲ್ಲಿ ಇವನ್ನೆಲ್ಲ ಮಾಡ್ಕೊಂಡೋದ್ರೆ ನೇರವಾಗಿ ಜನ ಅಲ್ಲಿ, ಯಾಕಂದ್ರೆ ವಂಚನೆ ಇರಲ್ಲ, ಕಣ್ಣಿಗೆ ಕಾಣುತ್ತೆ. ಅವ್ರಿಗೆ ಇಷ್ಟ ಬಂದಿದ್ ತರಕಾರಿ ತಗೊಳ್ತಾರೆ, ಕೆಜಿ ಗಟ್ಟಲೆ ದುಡ್ಡು ಕೊಡ್ತಾರೆ. ಇಲ್ಲಿ ಮಾರ್ಕೆಟ್ ಅಲ್ಲಿ 50 ರೂಪಾಯಿ ಇದ್ರೆ 100 ರೂಪಾಯಿ ಕೊಟ್ಟರು ಖುಷಿಯಿಂದ ಅವರೇ ಕಿತ್ಕೊಳ್ತಾರೆ, ಅವರೇ ಮುಟ್ಟಿ ಟಚ್ ಮಾಡಿ ತಗೊಂಡೋಗಂತ ಒಂದು ವ್ಯವಸ್ಥೆಯನ್ನ ಅಲ್ಲಿ ನಾವು ಕೃಷಿ ಪ್ರವಾಸೋದ್ಯಮ ಅಂತ ಕರಿತೀವಿ. ಅವನೊಂದು ಬಂಡಿ ಗಾಡಿಯಲ್ಲಿ, ಎತ್ತಿನ ಗಾಡಿಯಲ್ಲಿ ಕುತ್ಕೊಂಡು ಅದಕ್ಕೆ ಅಲಂಕಾರ ಮಾಡಿಕೊಂಡು ಸೊ ಬಂದಂತ ಪ್ರವಾಸನ ಕುತ್ಕೊಂಡು ಒಂದು ರೌಂಡ್ ಓಡಿಸ್ಲಿ ಎತ್ತಿನ ಗಾಡಿಯಲ್ಲಿ, ಅದೇ ಒಂದು ಕ್ರೇಜಿ ಇರುತ್ತೆ. ಸೊ ಚಿತ್ರದುರ್ಗ ಹತ್ರ ಯಾರೋ ಒಬ್ರು ಒಂದು ಫಾರ್ಮ್ ಹೌಸ್ ಮಾಡಿದಾರೆ, ಅಲ್ಲಿ ಒಂದೇ ಒಂದು ಕುದುರೆ ಇಟ್ಕೊಂಡಿದ್ದಾನೆ, ಕುದುರೆ ಮೇಲೆ ಎಲ್ಲ ತೋರಿಸ್ಕೊಂಡ್ಬರ್ತಾನೆ, 150 ರೂಪಾಯಿ ಫೀಸ್ ಮಾಡಿದಾನೆ. ಅದೇ ಅಲ್ಲಿ ವಿಶೇಷ. ಅರಸೀಕೆರೆ ಹತ್ರ ಒಂದು ಡೈರಿ ಮಾಡಿದ್ದಾರೆ, ಎಂಟ್ರೆನ್ಸ್ 150 ರೂಪಾಯಿ ಮಾಡಿದ್ದಾರೆ. ಜನ ಆಸಕ್ತರು ಚೆನ್ನಾಗಿರ್ತಾರೆ, ಬರೀ ಇವರೇ ಹೋಗ್ತಾರಂತಲ್ಲ, ಕ್ಯೂರಿಯಾಸಿಟಿಗೆ ಅಧ್ಯಯನಕ್ಕೆ ಹೋಗೋರು ಇರ್ತಾರೆ. ಈ ಬಗ್ಗೆ ಹೆಚ್ಚು ಕೃಷಿ ವಿಶ್ವವಿದ್ಯಾನಿಲಯಗಳು ಗಮನ ಹರಿಸಬೇಕು, ರೈತರಿಗೆ ಪೂರಕವಾದ ಯೋಜನೆಗಳು ಮಾಡಿ ಇಲ್ಲಿ ನಮಗೆ ಲಕ್ಷಾಂತರ ಬರುವಂತಹ ಪ್ರವಾಸಿಗರನ್ನ ನಾವು ಆ ಕಡೆ ಟರ್ನ್ ಮಾಡಬೇಕು. ಅಲ್ಲಿಗೆ ಮಾರುಕಟ್ಟೆಗಳು ಲಭ್ಯವಾಗಬೇಕು, ಜನಗಳಿಗೆ ತಮ್ಗೆ ಇಷ್ಟ ಬಂದ ಆಹಾರವನ್ನು ನೇರವಾಗಿ ಪರ್ಚೇಸ್ ಮಾಡಬೇಕು. ಇಲ್ಲಿ ಮಧ್ಯವರ್ತಿಗಳ ಕಾಟ ತಪ್ಪಿಸಬೇಕು, ಮಧ್ಯವರ್ತಿಗಳ ಕಾಟ ತಪ್ಪಿದಾಗ ಮಾತ್ರ ಅವನು ರೈತ ಆರ್ಥಿಕವಾಗಿ ಸದೃಢವಾಗಲಿಕ್ಕೆ, ಅದನ್ನ ಎಲ್ಲ ಈ ಕೃಷಿ ಪ್ರವಾಸೋದ್ಯಮದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕೃಷಿ ಪ್ರವಾಸೋದ್ಯಮವನ್ನ ಮಾಡಲಿಕ್ಕೆ ತಮ್ಮ ಇಲಾಖೆಯಿಂದ ಏನಾದರೂ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಲಭ್ಯ ಇದ್ದಾವೆ? ಅಂದ್ರೆ ಇಲ್ಲಿವರೆಗೂ ಹೇಳಿರುವಂತಕ್ಕಂಥವೆಲ್ಲವೂ ಕೂಡ ನಮ್ಮ ಇಲಾಖೆಯ ಯೋಜನೆಗಳೇ, ಅದೊಂದೇ ನಮ್ಮ ಇಲ್ಲ. ನಾವು ಪ್ರತಿ 5 ವರ್ಷಗಳೊಂದ್ಸರಿ ನಮ್ಮ ಘನ ಸರ್ಕಾರ ಪ್ರವಾಸೋದ್ಯಮ ನೀತಿಯನ್ನು ಜಾರಿಗೆ ತರುತ್ತೆ. ಹೌದು, ಇವಾಗ ನಮಗೆ 2021-26 ಪಾಲಿಸಿ ಇದೆ, ಅದು ಇನ್ನು ಈಗ ಮತ್ತೆ ಒಂದು ಪರಿಷ್ಕೃತ ಆಗ್ತದೆ ಅಂತ ನಮ್ಮ ಮಾನ್ಯ ಸಚಿವರು ಹೇಳ್ತಾ ಇದ್ದಾರೆ. ಈ ಪ್ರವಾಸೋದ್ಯಮ ನೀತಿಯಲ್ಲಿ ಎಲ್ಲಾ ಯೋಜನೆಗಳಿಗೂ ಕೂಡ ಸಹಾಯಧನ ಕೇಳಿದ್ರು, ಕೆಲವು ಇನ್ಸೆಂಟಿವ್ ಕೊಡ್ತೀವಿ, ಕೆಲವು ಸಪೋರ್ಟ್ ಮಾಡ್ತೀವಿ, ಮಾನ್ಯತೆಯನ್ನು ಕೊಡ್ತೀವಿ. ಹೋಟೆಲ್ಗಳ ರೆಸಾರ್ಟ್ ಇರ್ಬೋದು, ಕಾರ್ವಾನ್ ಪಾರ್ಕ್ ಇರ್ಬೋದು, ಮ್ಯೂಸಿಯಂಸ್ ಇರ್ಬೋದು. ಬಹಳ ಮುಖ್ಯವಾಗಿ ಪರಿಸರ ಪ್ರವಾಸೋದ್ಯಮ ಯೋಜನೆ ಅಂತ ಇದೆ, ನಾವು ಪರಿಸರವನ್ನ ಉಳಿಸಿ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಮ್ಮ ಇಲಾಖೆಯಿಂದಲೂ ಕೂಡ ಸಪೋರ್ಟ್ ಮಾಡ್ತೀವಿ. ಮುಖ್ಯವಾಗಿ ಗ್ರಾಮೀಣ ಪ್ರವಾಸೋದ್ಯಮ ಯೋಜನೆ ಅಂತ ಕರಿತೀವಿ, ಗ್ರಾಮೀಣ ಭಾಗಲಿರುವಂತಕ್ಕಂಥ ಕಲೆ ಸಂಸ್ಕೃತಿ ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸುವಂತದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಆಮೇಲೆ ಕೃಷಿ ಪ್ರವಾಸೋದ್ಯಮ, ಸಾಹಸ ಪ್ರವಾಸೋದ್ಯಮ, ಮನೋರಂಜನಾ ಪ್ರವಾಸೋದ್ಯಮ, ರಸ್ತೆ ಬದಿ ಸೌಲಭ್ಯಗಳು, ಯಾತ್ರಿ ನಿವಾಸಗಳು, ಸ್ವಾಸ್ಥ್ಯ ಆರೋಗ್ಯ ಪ್ರವಾಸಿ ಕೇಂದ್ರಗಳು, ಪ್ರವಾಸ ನಿರ್ವಚನಾ ಕೇಂದ್ರಗಳು, ಆಮೇಲೆ ಪ್ರವಾಸಿ ಕ್ಯೂಎಸ್ಗಳು, ಹೀಗೆ ಅನೇಕ ವೃತ್ತಿಪರ ಕೋರ್ಸ್ಗಳಿಗೆ ನಾವು ಅವಕಾಶ ಕೊಡ್ತೀವಿ. ಬಹಳ ಮುಖ್ಯವಾಗಿ ತಾವು ಇವತ್ತು ಮಾತಾಡ್ತಿರೋದು ಕೃಷಿ ಪ್ರವಾಸೋದ್ಯಮ. ಕೃಷಿ ಪ್ರವಾಸೋದ್ಯಮದಲ್ಲಿ ನಾವು ರೈತರಿಗೆ ನಾವು ಇನ್ಸೆಂಟಿವ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಅವರು ಈ ಕೃಷಿ ಪ್ರವಾಸೋದ್ಯಮ ಮಾಡಲಿಕ್ಕೆ ಕನಿಷ್ಠ 5 ಎಕರೆ ಜಾಗ ಇದ್ರೆ ಸಾಕು, ಇಲ್ಲ 2,17,800 ಸ್ಕ್ವೇರ್ ಫೀಟ್ ಜಾಗ ಇದ್ರೆ ಸಾಕು. ಅದರಲ್ಲಿ ಯಾವ್ದಾದ್ರು ಒಂದು 1 ಎಕರೆ ಜಗಿ ಇದ್ದು ಸಹಜವಾಗಿ ಸಾಮಾನ್ಯವಾಗಿ ಅವರ ತೋಟಕ್ಕೆ ಅಥವಾ ಅವರ ಜಮೀನಿಗೆ ಹೋಗುವಂತ ರಸ್ತೆ ಇರಬೇಕು. ಬಹಳ ಮುಖ್ಯವಾಗಿ ರಸ್ತೆನೇ ಇಲ್ಲದೆ ಎಲ್ಲೋ ಮಾಡಿದ್ರೆ ಜನ ಹೋಗಲ್ಲ. ಇವತ್ತು ಕಾರ್ ಆಗಲಿ ಬಸ್ ಆಗಲಿ ಹೋಗುವಂತಕ್ಕಂತ ಕನೆಕ್ಟಿವಿಟಿ ಬಹಳ ಇಂಪಾರ್ಟೆಂಟ್. ಸೊ ಆ ಕನೆಕ್ಟಿವಿಟಿ ಇರಬೇಕು. ಆಮೇಲೆ ಲ್ಯಾಂಡ್ ಓನರ್ಗಳೇ ಅವರು ಅಪ್ಲೈ ಮಾಡಬೇಕು, ಬೇರೆ ಯಾರೋ ಇದು ಮಾಡ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರೇ ಬಂದು ಇದನ್ನ ಮಾಡ್ಕೊಂಡು ಹೋದ್ರೆ ಅವಕಾಶ ಆಗುತ್ತೆ. ಆ ಫಾರ್ಮ್ ಹೌಸ್ ಅಲ್ಲಿ ಯಾವುದಾದ್ರೂ ಡೈರಿ ಫಾರ್ಮ್ ಮಾಡಿರ್ಬೋದು ಅಥವಾ ಮೀನು ಮಾಡಿರ್ಬೋದು, ಕುಕ್ಕುಟ ಉದ್ಯಮ ಮಾಡಿರ್ಬೋದು, ಈ ತರ ಯಾವ್ದಾದ್ರು ಒಂದು 2 ಉದ್ಯಮಗಳನ್ನ ಅವ್ರು ಮಾಡಿದ್ರೆ ನಮಗೆ ಬಹಳ ಈಸಿಯಾಗಿ ಕೊಡಬಹುದು. ಈಗ ಎಷ್ಟೋ ಜನ ಸಿರಿಧಾನ್ಯಗಳು ಮಾಡ್ತಾರೆ, ಸಿರಿಧಾನ್ಯಗಳ ಮಾರ್ಕೆಟಿಂಗ್ ಇದೆ, ಆ ನಿಟ್ಟಿನಲ್ಲಿ ಮಾಡಿದ್ರೆ ನಮ್ಗೆ ಅವಕಾಶ ಆಗುತ್ತೆ. ಬಹಳ ಮುಖ್ಯವಾಗಿ ಅವರು ಈ ಕೃಷಿ ಪ್ರವಾಸೋದ್ಯಮ ಮಾಡ್ತೀವಿ ಅಂತ ಯಾವ್ದಾದ್ರು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ತಾಂಡ್ರು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, 10 ಲಕ್ಷ ಲೋನ್ ತಾಂಡ್ರು ಅಂತ ತಿಳ್ಕೊಳ್ಳಿ, 10 ಲಕ್ಷಕ್ಕೆ ಅಂದಾಜು 11% ಇಂಟ್ರೆಸ್ಟ್ ಹಾಕಿದ್ರು ಅಂತ ತಿಳ್ಕೊಳ್ಳಿ. 11% ಇಂಟ್ರೆಸ್ಟ್ ಅಲ್ಲಿ ನಾವು 5% ಇಂಟ್ರೆಸ್ಟ್ ಅನ್ನ, ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ವರ್ಷಕ್ಕೆ 50,000 ರೂಪಾಯಿ ಇಂಟ್ರೆಸ್ಟ್ ಅನ್ನ ನಾವೇ ಪ್ರವಾಸೋದ್ಯಮ ಇಲಾಖೆಯಿಂದ ಭರಿಸ್ತೀವಿ. ಇನ್ನು 60,000 ರೂಪಾಯಿ ಅವ್ರು ಕೊಡ್ಬೋದು. ಈ ತರ ಸವಲತ್ತು ಕನಿಷ್ಠ 25 ಲಕ್ಷದವರೆಗೂ ಇದೆ. 25 ಲಕ್ಷದವರೆಗೂ ಒಂದು ಸಾಲ ಮಾಡಿದ್ರೆ ಅದರಲ್ಲಿ 5% ಇಂಟ್ರೆಸ್ಟ್ ಅನ್ನ ನಾವು ಕೊಡ್ತೀವಿ, ಪ್ರವಾಸೋದ್ಯಮ ಇಲಾಖೆಯಿಂದ ನಾವು ಕೊಡ್ತೀವಿ. ಸೊ ಇದು ಬಹಳ ಮುಖ್ಯವಾದಂತಹ ಅಂಶ. ಈ ರೀತಿಯಾಗಿ ಸಪೋರ್ಟ್ ಮಾಡೋದಲ್ಲದೆ ಪ್ರವಾಸಿಗರಲ್ಲಿ ಕಳಿಸ್ತೀವಿ, ಬಹಳ ಮುಖ್ಯವಾಗಿರುವಂತಕ್ಕಂಥದ್ದು ಅವರು. ಮಾರ್ಕೆಟಿಂಗ್ ಅನ್ನ ನಾವು ಅಲ್ಲಿ ಮಾಡ್ಕೊಡ್ತೀವಿ. ಎಲ್ಲಾ ಪ್ರವಾಸಿಗರು ಬ್ರೋಚರ್ಸ್ ಅಲ್ಲಿ ಹೇಳ್ತೀವಿ, ತಮ್ಮ ಮಾಧ್ಯಮದ ಮೂಲಕ ಹೇಳ್ತೀವಿ. ಸೊ ಅವ್ರು ಏನೇನು ಅಲ್ಲಿ ಬೆಳೆದಿದ್ರೆ ಅವ್ರ ವಿಶೇಷತೆ ಏನೇನು ಅನ್ನುವಂತಕ್ಕಂಥದ್ದನ್ನ ನಾವು ಅಲ್ಲಿ ಹೇಳ್ತೀವಿ. ಸೊ ಹಾಗಾಗಿ ಅವ್ರಿಗೆ ಒಂದು ಒಳ್ಳೆ ಇದು ಸಿಗುತ್ತೆ. ಎಲ್ಲ ಸಂಘಟನೆಗಳು ಇದಿರ್ತವೆ, ತಾವು ನೋಡಿರ್ಬೋದು ಮಹಾರಾಷ್ಟ್ರ ಮಹಾರಾಷ್ಟ್ರ ಅಂತ ನಾವು ಇತ್ತೀಚೆಗೆ ಹೇಳ್ತೀವಿ. ಅಲ್ಲಿ ಅಗ್ರಿಕಲ್ಚರ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆದ್ಮಂಗ ತಾವು ಪಾಂಡುರಂಗ ತಾವರೆ ಅಂತ ಹೆಸರು ಕೇಳಿದ್ರಿ. ದೊಡ್ಡ ಮಟ್ಟದಲ್ಲಿ ಅವರು 2010 ಪ್ರಾರಂಭ ಮಾಡಿ 150 ಕೃಷಿ ಕೇಂದ್ರಗಳನ್ನು ಮಹಾರಾಷ್ಟ್ರದಲ್ಲಿ ಮಾಡಿದರು, ಒಬ್ಬ ರೈತ. ಸೊ ಪಾಂಡುರಂಗ ಇದ್ರ ತರನೇ ಇಲ್ಲೂ ಕೂಡ ನಾವೆಲ್ಲ ಮಾಡಬೇಕಾಗತ್ತೆ. ಸೊ ಕೃಷಿ ಕೇಂದ್ರಗಳನ್ನು ಮಾಡಬೇಕು, ಕೃಷಿ ಪ್ರವಾಸೋದ್ಯಮ ಮಾಡಿದರೆ ಒಂದು ಕೃಷಿ ಪ್ರವಾಸೋದ್ಯಮ ಕೇಂದ್ರಕ್ಕೂ ಇನ್ನೊಂದಕ್ಕೂ ಕನೆಕ್ಟಿವಿಟಿ ಕೊಡಬೇಕು ನಾವು. ಸೊ ಆ ಕನೆಕ್ಟಿವಿಟಿ ಕೊಟ್ಟರೆ ತನ್ನಷ್ಟಕ್ಕೆ ತಾನೇ ಅಲ್ಲಿ ನಾವು ಸಮನ್ವಯವನ್ನು ಸಾಧಿಸಿ ಬರುವಂಥ ಪ್ರವಾಸಿಗರಿಗೆ ಮಾಹಿತಿ ಕೊಟ್ಟರೆ ಖಂಡಿತ ನಾವು ದೇಶಕ್ಕೆ ಅನೇಕ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ GDPಗಳಲ್ಲಿ ನಮ್ಮದೇ ಆದಂಥ ಕೃಷಿಯಿಂದ ಇನ್ನೂ ಹೆಚ್ಚು ಒತ್ತು ಕೊಡಲಿಕ್ಕೆ ನಮಗೆ ಅವಕಾಶ ಆಗುತ್ತೆ. ಅಂತಿಮವಾಗಿ ಕೃಷಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದೇ, ನಾನು ಒಬ್ಬ ಕೃಷಿಕರಾಗಿ ನಾವೆಲ್ಲ ಭಾರತ ತಾವು ಗೊತ್ತಿರಬಹುದು ಕ್ರಿಸ್ತಪೂರ್ವ 3,000 ವರ್ಷಗಳ ಹಿಂದಲೇನೆ ನಮಗೆ ಸಿಂಧೂ ಬಯಲಿನ ನಾಗರಿಕತೆ ಜನಗಳು ಕಾಲುವೆಗಳ ಮೂಲಕ ನೀರು ಹರಿಸಿದ್ರು, ಗ್ರಾವಿಟೇಷನ್ ಪವರ್ ಮೂಲಕ ನೀರು ತರಿಸಿದ್ರು. ನವಶಿಲಾಯದ ಜನರು ಆಗ್ಲೇನೆ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟಿದ್ರು. ಅವರು ಯಾವ್ಯಾವುದನ್ನ ಅಕ್ಕಿ ಬೆಳೆದ್ರು, ರಾಗಿ ಬೆಳೆದ್ರು, ಯಾವ್ಯಾವ ಹಣ್ಣುಗಳು ತಿನ್ಬೇಕು, ಯಾವ್ಯಾವ ತರಕಾರಿಗಳು ತಿನ್ಬೇಕು ಅಂತ ಅವ್ರು ಮಾಡಿಕೊಟ್ರು. ಅದೇ ದಾರಿಯಲ್ಲೇ ನಾವು ಸಾಕ್ತಾ ಇದ್ವಿ. ಬೇರೆ ಏನು ಹೊಸದಾಗಿ ನಾವು ಕಂಡುಕೊಳ್ಳಿ, ಹೆಚ್ಚು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಅದಕ್ಕೆ ನಾವು ಮಾಡಿಕೊಡ್ತಾ ಇದೀವಿ. ದೇಶ ಕೃಷಿ ಪ್ರಧಾನವಾಗಿರೋದ್ರಿಂದ ಅಷ್ಟು ಜನ ನಮಗೆ ಬಂದಿದ್ದು ಇಲ್ಲಿ ಮಸಾಲೆ ಪದಾರ್ಥಗಳನ್ನು ಆಶ್ರಯಿಸಿ ಅದಕ್ಕೆ ಹೆಚ್ಚು ನಾವು ಫೋಕಸ್ ಮಾಡಬೇಕು. ಹಾಸನ ಜಿಲ್ಲೆಯಲ್ಲಿ ಇದ್ದಷ್ಟು ಅವಕಾಶಗಳು ಕೃಷಿ ಪ್ರವಾಸೋದ್ಯಮಕ್ಕೆ ಕರ್ನಾಟಕದ ಇನ್ನು ಯಾವುದೇ ಭಾಗದಲ್ಲಿಲ್ಲ ಅಂತ ನನ್ನ ಮನವರಿಕೆ. ಯಾಕಂದ್ರೆ ಸಕಲೇಶಪುರ ಪೂರ್ತಿ ಎಲ್ಲ ಕಡೆ ಅವಕಾಶ ಇದೆ. ಸಕಲೇಶಪುರದಲ್ಲಿ ಯಾಲಕ್ಕಿ, ಕಾಫಿ, ಮೆಣಸು, ಅಡಿಕೆ ಎಲ್ಲ ಇದೆ. ಈ ಭಾಗದಲ್ಲಿ ಹೋದ್ರೆ ಡೈರಿ ಉದ್ಯಮಕ್ಕೆ ನಮಗೆ ಅವಕಾಶ ಇದೆ. ಬೇಲೂರು ಹಳೆಬೀಡು ಹೋದ್ರೆ ಇತ್ತೀಚೆಗೆ ಮೆಕ್ಕೆಜೋಳ ಅತಿ ಹೆಚ್ಚು ಉತ್ಪಾದನೆ ಮಾಡೋದು. ಮೆಕ್ಕೆಜೋಳ ಯಾವ್ದಕ್ಕೆ ಬೆಳೆಸಲ್ಲ ಹೇಳಿ ನೋಡೋಣ, ಎಲ್ಲಾ ಇದಕ್ಕೂ ಬರುತ್ತೆ. ಕೊಕ್ಕೋಟ ಉದ್ಯಮದಿಂದ ಹಿಡಿದು ಡೈರಿ ಫಾರ್ಮಿಂಗ್ನಿಂದ ಎಲ್ಲರೂ ಮಾಡ್ತಾರೆ. ಈ ಸೈಲೇಜ್ ಉದ್ಯಮ ಒಂದು ದೊಡ್ಡದಾಗಿ ನಾವು ಬೆಳೀತಾ ಇದೆ. ಹಾಗಾಗಿ ಇತರೆ ರಾಜ್ಯಗಳನ್ನು, ಇತರ ರಾಷ್ಟ್ರಗಳನ್ನು ಅವಲಂಬನೆ ಮಾಡದೇ ರೀತಿಯಲ್ಲಿ ನಮ್ಮಲ್ಲಿರುವ ಸಂಪನ್ಮೂಲಗಳನ್ನು, ಈಗ ಹೆಚ್ಚು ಆಲೂಗೆಡ್ಡೆ ಇಲ್ಲಿ ಹೆಚ್ಚು ಬೆಳೀತಾರೆ, ಇನ್ನು ಅನೇಕ ಇಲ್ಲಿ ಸಾಂಬಾರ್ ಪದಾರ್ಥಗಳನ್ನು ಬೆಳೀತಾರೆ, ಕಾಫಿ ಇದೆ, ಕಾಳುಮೆಣಸು ಇದೆ, ಏಲಕ್ಕಿ ಇದೆ. ಸೊ ಅವು ಇಲ್ಲಿಗೆ ಇದಾಗಬೇಕು. ಇಲ್ಲಿಂದ ಹೋಗಿ ಅಲ್ಲಿ ಬೆಂಗಳೂರಲ್ಲಿ ಸಂಸ್ಕರಣೆಗೆ ಮತ್ತೆ ಪುನಃ ನಮಗೆ ಇಲ್ಲಿಗೆ ಮಾರಾಟಕ್ಕೆ ಬರುತ್ತೆ. ಹಾಗಾಗಬಾರದು. ಹಾಗಾಗಿ ಸ್ಥಳೀಯವಾಗಿ ಅವರಿಗೆ ನಾವು ಅವಕಾಶ ಕೊಟ್ಟರೆ ಎಲ್ಲ ಇಲಾಖೆಗಳು ಸೇರಿ, ಬರೀ ಪ್ರವಾಸೋದ್ಯಮ ಇಲಾಖೆಯಿಂದ ಎಲ್ಲ ಮಾಡುತ್ತೆ ಅಂತಲ್ಲ, ಕೃಷಿಗೆ ಪೂರಕವಾದ ಕೆಲವು ಏನು ಇಲಾಖೆಗಳಿದಾವೆ ಆ ಎಲ್ಲ ಇಲಾಖೆಗಳು ಸೇರಿ ಪ್ರವಾಸೋದ್ಯಮದ ಜೊತೆಗೆ ಕೈ ಜೋಡಿಸಿದರೆ ಖಂಡಿತ ಪ್ರತಿಯೊಬ್ಬರ ಜಮೀನುಗಳು ಕೂಡ ಪ್ರವಾಸಿ ತಾಣಗಳಾಗ್ತವೆ. ಬಹಳ ಅದ್ಭುತವಾದ ಸಾಧನೆ ಮಾಡಿರ್ತಾರೆ, ಅವ್ರು ಬೆಳಕಿಗೆ ಬರಲ್ಲ. ನಮ್ಗೂ ನಿಮಗೂ ಗೊತ್ತಿರುತ್ತೆ, ಅವ್ರೆಷ್ಟೋ ಕಷ್ಟಪಟ್ಟು ಬಾಳೆ ಬೆಳೆದಿರ್ತಾರೆ, ಇನ್ನೊಂದು ಬೆಳೆದಿರ್ತಾರೆ. ಸೊ ನಮಗೆ ಗೊತ್ತಿರಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ಇಸ್ರೇಲಲ್ಲಿ ಒಂದು ಲಾಸ್ಟ್ ಕೊನೆಯದಾಗಿ ನಾನು ಒಂದು ಬಾಳೆದಿಂಡನ್ನು ನಾವು ಏನ್ ಮಾಡ್ತೀವಿ, ಬಾಳೆದಿಂಡು ಕಡ್ದಾಕ್ಬಿಡ್ತೀವಿ. ಇಸ್ರೇಲ್ ಏನ್ ಮಾಡ್ತಾರೆ, ಕನಿಷ್ಠ 10 ಇರುತ್ತೆ ಒಂದು ಬಾಳೆದಿಂಡು. 10 ಬಾಳೆದಿಂಡಲ್ಲಿ ಎರಡು ಕಡೆ ಪ್ಯಾಕ್ ಮಾಡಿ ಸುಮಾರು ಒಂದು 10 ಹೋಲ್ ಮಾಡ್ತಾರೆ, ಒಂದೊಂದು ಅಡಿಗೆ ಒಂದು ಹೋಲ್. ಆ 10 ಹೋಲಲ್ಲಿ ಸಗಣಿ ತುಂಬಿ ಅವ್ರ ಮನೆಗೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು, ಬದನೆಕಾಯಿ ಎಲ್ಲ ಬೆಳೀತಾರೆ. ಅದು 3 ತಿಂಗಳ ತನಕ ನೀರು ಕೇಳಲ್ಲ. ಸೊ ನಾವು ಈ ತರ ಬಾಳೆದಿನ್ನೆಲ್ಲ ಮಾಡಿದ್ರು ಕೂಡ ನಮ್ಮ ಮನೆ ಇತ್ತಲೇ ಬೇಕಾದಷ್ಟು ಜಾಗ ಇದೆ. ಇಷ್ಟು ಜನಸಂಖ್ಯಾ ಬಾಹುಳ್ಳ ರಾಷ್ಟ್ರವಾಗಿದ್ದರೂ ಕೂಡ ಕೃಷಿಗೆ ಪೂರಕವಿರುವಂತಕ್ಕಂಥ ಎಲ್ಲ ರೈತರು ಕೂಡ ಮಾರ್ಕೆಟ್ ಹೋಗಿ ಪರ್ಚೇಸ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನಮ್ಮಲ್ಲೇ ನಾವು ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಆಗಿ ಮಾಡಿದರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಹಳ್ಳಿನೂ ಚೆನ್ನಾಗಿರ್ತವೆ, ಮತ್ತು ದೇಶವೂ ಕೂಡ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಎಲ್ಲ ರೈತರು ಕೂಡ ಕೃಷಿ ಪ್ರವಾಸೋದ್ಯಮ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ನಮ್ಮ ಇಲಾಖೆಯಿಂದ ಸಿಗುವಂಥ ಸೌಲಭ್ಯಗಳನ್ನು ಮಾಡಿಕೊಟ್ಟು ಆ ಮೂಲಕ ಮುಖ್ಯವಾಹಿನಿಗೆ ಬಂದು ತಮ್ಮ ಸೇವಾ ವಲಯವನ್ನು ವಿಸ್ತರಿಸ್ಕೋಬೇಕು ಅಂತೇಳಿ ತಮ್ಮ ಆಕಾಶವಾಣಿ ಮೂಲಕ ಮನವಿ ಮಾಡಿಕೊಳ್ತೇನೆ. ಒಳ್ಳೆಯದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಶ್ವ ಪ್ರವಾಸೋದ್ಯಮ ದಿವಸದ ಸಂದರ್ಭದಲ್ಲಿ ಕೃಷಿ ಪ್ರವಾಸೋದ್ಯಮದ ಮಹತ್ವ ಮತ್ತು ಅನುಕೂಲಗಳನ್ನು ಕುರಿತು ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ತಮಗೂ ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೂ ವಿಶ್ವ ಪ್ರವಾಸೋದ್ಯಮ ದಿವಸದ ಸಂದರ್ಭದಲ್ಲಿ ಕೃಷಿ ಪ್ರವಾಸೋದ್ಯಮದ ಮಹತ್ವ ಕುರಿತು ಹಾಸನದ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಡಾ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಾಳೆ ಸಂಜೆ 6:50 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನೇರ ಫೋನ್ಇನ್ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಗಲಿದೆ. ವಿಷಯ ಬೆಳೆ ವಿಮೆ ಯೋಜನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶೋಭಾ ಎಚ್ಪಿ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಇದುವರೆಗೂ ಮೂಡಿಬಂತು. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೋ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಂಧವರೇ, ಜೇನು ಸಾಕಾಣಿಕೆಯಲ್ಲಿ ಚೆನ್ನಾಗಿ ತೊಡಗಿಸಿಕೊಂಡು ವರಮಾನವನ್ನ ಗಳಿಸುತ್ತಿರುವ ರೈತರ ಸಂಖ್ಯೆ ತುಂಬಾ ಕಡಿಮೆ ಅಲ್ವಾ? ಈ ಹಿಂದೆಲ್ಲ ಮಲೆನಾಡಿನಲ್ಲಂತೂ ತುಂಬಾ ಚೆನ್ನಾಗಿತ್ತು ಜೇನು ಸಾಕಾಣಿಕೆ. ಡಬ್ಬಿಗಟ್ಟಲೆ ಯಾಕೆ ಡ್ರಮ್ಗಟ್ಟಲೆ ಜೇನುತುಪ್ಪವನ್ನ ಪಡ್ಕೊಂಡು ತಾವು ಬಳಸಿಕೊಂಡು ಬೇರೆಯವರಿಗೂ ಮಾರಾಟ ಮಾಡ್ತಾ ಇದ್ರು. ಇವತ್ತು ಎಲ್ಲಾ ಕಡೆಗೂ ಜೇನು ಸಾಕಾಣಿಕೆ ಕಮ್ಮಿಯಾಗಿದೆ. ಆದರೂ ಕೆಲವೇ ಕೆಲವು ಜನ ತಮ್ಮ ವಿಶೇಷ ಆಸಕ್ತಿ ಅಭಿರುಚಿಯಿಂದ ಜೇನು ಪೆಟ್ಟಿಗೆಗಳನ್ನ ತಮ್ಮ ತೋಟಗಳಲ್ಲಿ, ಜಮೀನುಗಳಲ್ಲಿ, ಬೇರೆಯವರ ಜಮೀನು ತೋಟಗಳಲ್ಲೂ ಇಟ್ಕೊಂಡು ಬರೀ 10-20 ಕೆಜಿ ಅಲ್ಲ, ಕ್ವಿಂಟಾಲ್ ಗಟ್ಟಲೆ ಜೇನುತುಪ್ಪವನ್ನ ಪಡ್ಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನು ಗಳಿಸ್ತಿದ್ದಾರೆ. ಈಚೆಗೆ ಒಬ್ರು ಕೊಡಗು ಜಿಲ್ಲೆಯ ರೈತರು ಮಾತಾಡ್ತಾ ಇದ್ರು. ಅವ್ರಿಗಿರೋದು ಅತ್ಯಲ್ಪ ಜಮೀನು, ಪರವಾಗಿಲ್ಲ, ಅವರೇ ಕೆಲಸ ಮಾಡಿಕೊಂಡು ತಕ್ಕಷ್ಟು ವರಮಾನವನ್ನ ಗಳಿಸ್ತಿದ್ದಾರೆ. ಕೆಲವೊಂದ್ಸರಿ ಅತಿ ಮಳೆ ಬಂದ್ರೆ ಸಾಕಾಗೋದಿಲ್ಲ ಜೀವನ ಮಾಡ್ಲಿಕ್ಕಲ್ವಾ? ಇವತ್ತಿನ ಆಧುನಿಕ ವ್ಯವಸ್ಥೆಗಳಲ್ಲಿ ಖರ್ಚುಗಳು ನಾವು ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗ್ಬಿಡ್ತವೆ. ಅವರು ಏನ್ ಮಾಡಿದ್ರು, ಮೊದ್ಲಿಂದ ಅಭ್ಯಾಸ ಇತ್ತು, ಜೇನು ಸಾಕಾಣಿಕೆಯಲ್ಲಿ ಇನ್ನಷ್ಟು ಆಸಕ್ತಿಯನ್ನ ತಳೆದುಕೊಂಡ್ರು. ಹೇಳ್ತಾ ಇದ್ರು, ಈ ಸಾರಿ 5 ಕ್ವಿಂಟಾಲ್ ಜೇನುತುಪ್ಪವನ್ನ ಪಡೆದುಕೊಂಡೆ, ನನ್ನ ತೋಟ, ನನ್ನ ಜಮೀನು ಮತ್ತೆ ಬೇರೆಯವರ ಜಾಗಗಳಲ್ಲೂ ಇಟ್ಟು ಒಳ್ಳೆ ಜೇನು ಸಿಕ್ತು, 800-1,000 ರೂಪಾಯಿ ಬೆಲೆಯಲ್ಲಿ ಮಾರಾಟ ಮಾಡಿದೆ, 5 ಲಕ್ಷ ರೂಪಾಯಿ ಹಣ ಕೈಗೆ ಸಿಕ್ಕಿದೆ ಅಂತ ಅನ್ಕೊಂಡು ಮಾತಾಡ್ತಾ ಇದ್ರು. ಕೆಳಗರೆ ಸಮಸ್ಯೆಗಳು ಇದಾವೆ ಅಂತನ್ನುವಾಗ ಅದಕ್ಕೆ ಪರಿಹಾರಗಳನ್ನು ನಾವು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಹಿಂದಿನೂ ಕೃಷಿಯಲ್ಲಿ ತೊಂದರೆಗಳು, ತಾಪತ್ರಯಗಳು, ಸಮಸ್ಯೆಗಳಿದ್ವು, ಈಗಲೂ ಇದ್ದಾವೆ, ಮುಂದೆನೂ ಇರ್ತವೆ, ಎಲ್ಲಾ ಕ್ಷೇತ್ರಗಳಲ್ಲೂ ಹಾಗೆ. ನೋಡಿ, ಅರಕಲಗೂಡು ತಾಲೂಕು ದೊಡ್ಡಮಗೆಯ MC ರಂಗಸ್ವಾಮಿಯವರ ಪುತ್ರ ಶಿರಿನ್ ರಂಗಸ್ವಾಮಿಯವರು 1,000 ಹಸುಗಳನ್ನ ಸಾಕೊಂಡಿದ್ದಾರೆ ಅಂತಂದ್ರೆ 100 ಜನ ರೈತರು ಮಾಡುವ ಕೆಲಸವನ್ನ ಇವರೊಬ್ಬರೇ ಮಾಡಿದಂಗಾಯ್ತು. ಇನ್ನೂ ಕೆಲವೊಬ್ರು ಜಮೀನು ಇಲ್ಲದೇ ಇದ್ರೂ 10-20-30-40-50 ಹಸುಗಳನ್ನ ಸಾಕೊಂಡು, ಎಮ್ಮೆಗಳನ್ನ ಸಾಕೊಂಡು ಹಾಲನ್ನ ಹಿಂಡಿ ಸಗಣಿಯನ್ನು ಮಾರಾಟ ಮಾಡಿ ವರಮಾನವನ್ನ, ಆದಾಯವನ್ನ ಗಳಿಸ್ತಿದ್ದಾರೆ. ಇನ್ನೂ ನಿಮಗೆ ಗೊತ್ತಿದೆ, ಜಮೀನು ಇದ್ರೂ ಅಲ್ಲಿ ವರಮಾನ ಯಾಕೋ ಸರಿಯಾಗಿ ಬರೋದಿಲ್ಲ ಅಂತ ಅನ್ಕೊಂಡು 100-200 ಯಾಕೆ 500,000 ಕುರಿಗಳನ್ನ ಸಾಕೊಂಡು ಊರೂರು ಅಲ್ದಾಡಿ ಅಲ್ಲಿನೂ ಕೈ ತುಂಬಾ ದುಡ್ಡು ಮಾಡ್ಕೊಂಡಿರೋರು ಇದ್ದಾರೆ. ಮನಸ್ಸು ಮಾಡಿದ್ರೆ ಅನೇಕ ದಾರಿಗಳಿದಾವೆ ಹಣ ಗಳಿಸ್ಲಿಕ್ಕೆ, ಕೆಲಸ ಮಾಡಲಿಕ್ಕೆ. ಸುಮ್ಮನೆ ಕುತ್ಕೋಬಾರ್ದು, ವಿಧಿ ಆಟ ಅಂತ ಅನ್ಸುತ್ತೆ. ಕೆಲವೊಬ್ರನ್ನ ಸುಮ್ಮನೆ ಕುಂದಿರಿಸ್ಬಿಡುತ್ತೆ, ಕೆಲವೊಬ್ರನ್ನ ಯಾವಾಗ್ಲೂ ಓಡಾಡಿಸ್ತಾ ಇರುತ್ತೆ, ತಲೆ ಸುಮ್ಮನೆ ಇರೋದಿಲ್ಲ. ಎಷ್ಟೋ ಜನಗಳದ್ದು ಕೆಲವೊಬ್ರದ್ದು ತಲೆನೆ ಓಡೋದಿಲ್ಲ. ನಾವು ಅನ್ಕೋಬಹುದು ಅವರು ಯಾಕೆ ಹೀಗಿದ್ದಾರೆ, ಇವ್ರು ಯಾಕೆ ಹೀಗಿದ್ದಾರೆ ಅಂತ ಅನ್ಕೊಂಡು ನಿಸರ್ಗನೇ ಹೀಗೆ ಮಾಡುತ್ತೆ ಅನ್ನೋ ತರ ಅನಿಸ್ಬಿಡುತ್ತಲ್ವಾ? ಆದರೂ ಪ್ರಯತ್ನ ಮಾಡಬೇಕು. ನಮ್ಮ ದೇಹ ಕೆಲವೊಂದ್ಸಾರಿ ಒಪ್ಪೋದಿಲ್ಲ, ಒಗ್ಗೋದಿಲ್ಲ, ಆದರೆ ಅದನ್ನ ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲೂ ಗಮನ ಹರಿಸ್ಬೇಕು. ನೋಡ್ತಾ ನೋಡ್ತಾ ಹಾಕಿದ ಉಡುಪುಗಳು ಗಲೀಜಾಗ್ತವಲ್ಲ, ಹಾಗೆ ಇಟ್ಕೊಂಡ್ರೆ ಇನ್ನಷ್ಟು ಗಲೀಜಾಗತ್ತೆ, ನೋಡ್ಲಿಕ್ಕೆ ಇನ್ನಷ್ಟು ಅಸಹ್ಯ ಅನ್ಸುತ್ತಲ್ವಾ? ಒಂದಿನ ಯಾಕೆ 2-3 ಹಾಕೊಂಡ್ಮೇಲೆ ತೊಳಿಲೇಬೇಕು, 4-5 ಹಾಕ್ಕೊಳ್ಬಹುದು, ಆದರೆ ನೋಡ್ಲಿಕ್ಕೆ ಸಹ್ಯ ಅನ್ಸೋದಿಲ್ಲ ಅಲ್ವಾ? ಹಾಗೆ ನಮ್ಮ ಜೀವನದಲ್ಲಿ ಬೇಡವಾದ್ದು ಬರ್ತಾ ಇರುತ್ತೆ, ಸಮಸ್ಯೆಗಳು ಹಾಗೆ, ಅವನ್ನ ದೂರ ಇಡೋ ನಿಟ್ಟಿನಲ್ಲಿ ಅಥವಾ ಅವುಗಳನ್ನ ನಿವಾರಣೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಸದಾ ಕ್ರಿಯಾಶೀಲತೆಯಿಂದ ನಾವು ಕೆಲಸ ಮಾಡಿದಷ್ಟು, ಜೀವನ ಮಾಡಿದಷ್ಟು